ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಒಮ್ಮೆ ಒಬ್ಬ ದುಷ್ಟ ಒಂದು ಮಠದ ಸಾಧುವನ್ನ ಪ್ರಜ್ಞೆ ತಪ್ಪುವವರೆಗೆ ಹೊಡೆದು ಬಿಟ್ಟ. ಆತನಿಗೆ ಪ್ರಜ್ಞೆ ಬಂದ ಮೇಲೆ ಆತನ ಸ್ನೇಹಿತರು ಕೇಳಿದ್ರು, ಯಾರು ನಿನಗೆ ಈಗ ಹಾಲು ಕುಡಿಸ್ತಾ ಇದ್ದಾರೆ? ಆತ ಹೇಳ್ದ, ಯಾರು ನನ್ನನ್ನು ಹೊಡೆದನೋ ಆತನೇ ಈಗ ಹಾಲು ಕುಡಿಸ್ತಾ ಇದ್ದಾನೆ ಅಂತ. ಈ ಕಥೆ ಸ್ವಲ್ಪ ದೊಡ್ಡಕ್ಕಿದೆ. ಇದು ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಆ ಸಾಧು ಪ್ರತಿಯೊಬ್ಬರಲ್ಲೂ ಕೂಡ ತನ್ನ ಇಷ್ಟ ದೇವತೆಯನ್ನ ಕಾಣ್ತಾ ಇದ್ದಾನೆ, ಪರಮಾತ್ಮನನ್ನೇ ಎಲ್ಲೆಲ್ಲೂ ಕಾಣ್ತಾ ಇದ್ದಾನೆ ಅವನ ಸಾಧನಾ ಪ್ರಭಾವದಿಂದ. ಯಾವುದೋ ಕಾರಣಕ್ಕಾಗಿ ದುಷ್ಟರಿಗೆ ಯಾರ ಮೇಲೆ ಹಾಯಬೇಕು ಯಾರ ಮೇಲೆ ಹಾಯಬಾರದು ಅಂತೇನು ನಿಯಮ ಇಲ್ಲ. ಆದ್ರಿಂದ ಇಲ್ಲೂ ಬಂದು ಅವನಿಗೆ ಹೊಡೆದು ಬಿಟ್ಟಂತೆ, ಎಲ್ಲಿವರೆಗೆ ಪ್ರಜ್ಞೆ ತಪ್ಪುವಂತೆ ಹೊಡೆದು ಬಿಟ್ಟಂತೆ. ಪ್ರಜ್ಞೆ ಬರೋ ವೇಳೆಗೆ ಆಶ್ರಮವಾಸಿಗಳು ಸುತ್ತಮುತ್ತವರು ಬಂದು ಉಪಚಾರ ಮಾಡ್ತಾ ಇದ್ದಾರೆ, ಹಾಲು ಕುಡಿಸ್ತಾ ಇದ್ದಾರೆ. ಹಾಲು ಕುಡಿಸ್ತಾ ಇರುವಾಗ ಕೇಳಿದ್ರಂತೆ ಒಬ್ರು, ಯಾರು ಹಾಲು ಕುಡಿಸ್ತಾ ಇರೋದು ಗೊತ್ತಾಯ್ತಾ ಅಂತ. ಪ್ರಜ್ಞೆ ಬಂತು ಅವ್ರು ತಿಳ್ಕೊಳ್ಳೋದಕ್ಕೆ, ಯಾರು ಹೊಡೆದನೋ ಅವನೇ ಕುಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕುಡಿಸೋ ನಿಜಕ್ಕೂ ಬೇರೆ ಅಲ್ಲಿ. ಆ ಹೊಡೆದವನು ಕೂಡ ಪರಮಾತ್ಮನೇ, ಈಗ ಹಾಲು ಕುಡಿಸ್ತಾ ಇರತಕ್ಕಂಥವನು ಕೂಡ ಪರಮಾತ್ಮನೇ ಅಂತ. ಈ ಒಂದು ಅರ್ಥದಲ್ಲಿ ಈ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ. ಹೀಗೆ ಮಾಸ್ಟರ್ ಮಹಾಶಯನಿಗೆ ಇದನ್ನು ಹೇಳಿದಾಗ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಹೌದು ನನಗೆ ಆ ಕತೆ ಗೊತ್ತಿದೆ. ಎಷ್ಟು ಸತಿ ಕೇಳಿದವನು, ಸಹಜವಾಗಿ ಹೇಳಿದವನು ಗೊತ್ತಿದೆ ಅಂತ. ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಕೇವಲ ಅದು ಗೊತ್ತಿದ್ಬಿಟ್ರೆ ಸಾಕಾಗದು, ಆದರೆ ಅರ್ಥವನ್ನ ಅನುಷ್ಠಾನಕ್ಕೆ ತರಬೇಕು. ವಿಷಯ ಚಿಂತನೆ ಮನಸ್ಸನ್ನ ಸಮಾಧಿಸ್ಥವಾಗುವುದಕ್ಕೆ ಬಿಟ್ಟುಕೊಡದು. ವಿಷಯ ಬುದ್ಧಿ ಸಂಪೂರ್ಣವಾಗಿ ತೊಲಗಿ ಹೋದ ನಂತರವೇ ಸ್ಥಿತ ಸಮಾಧಿ ಉಂಟಾಗುತ್ತೆ. ನಾನು ಸ್ಥಿತ ಸಮಾಧಿಯಲ್ಲಿ ದೇಹತ್ಯಾಗ ಮಾಡಿಬಿಡಬಲ್ಲೆ, ಆದರೆ ನನ್ನಲ್ಲಿ ಭಕ್ತನಾಗಿ ಇರಬೇಕು ಎಂಬ ಸ್ವಲ್ಪ ಆಸೆ ಇದೆ. ಅದಕ್ಕಾಗಿಯೇ ನಾನು ಈ ದೇಹದ ಮೇಲೆ ಸ್ವಲ್ಪ ಮನಸ್ಸಿಟ್ಟಿರೋದು. ಶ್ರೀರಾಮಕೃಷ್ಣರು ಎರಡು ಮೂರು ಮಾತನ್ನು ಹೇಳ್ತಾ ಇದ್ದಾರೆ, ಗೊತ್ತಿದ್ಯಾ ಹಾಗಾದ್ರೆ ಸರಿ ಅಂತ ಹೇಳಿಲ್ಲ. ಗೊತ್ತಿದ್ರೆ ಸಾಲದು, ಅದರಲ್ಲಿರ್ತಕ್ಕಂತ ಭಾವವನ್ನು ನಿನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ಈ ಮಾತನ್ನು ನಾವು ಎಷ್ಟು ಕೇಳಿದ್ರೂ ಸಾಲದು. ನಮ್ಮ ಜೀವನದಲ್ಲಿ ಬರತಕ್ಕಂತಹ ಎಡರು ತೊಡರುಗಳು, ಅಸಂಗತ ಸನ್ನಿವೇಶಗಳು, ಇವುಗಳೆಲ್ಲ ಬಂದಾಗ ನಮ್ಮ ಮನಸ್ಥಿತಿಯನ್ನ ಸಮವಾಗಿ ಇಟ್ಟಿರಬೇಕು ಅಂತನ್ನುವ ಕಾರಣದಿಂದ ಶಾಸ್ತ್ರಗಳನ್ನು ಓದೋದು, ಉಪನ್ಯಾಸಗಳನ್ನು ಕೇಳೋದು. ಶಾಸ್ತ್ರ ಓದಿಯೂ ಉಪನ್ಯಾಸ ಕೇಳಿಯೂ ಆ ದುರ್ಭರ ಪರಿಸ್ಥಿತಿ ಬಂದಾಗ ಇತರ ಮೂಢಮತಿಗಳಂತೆ ಕಂಗಾಲಾಗೋದು. ಅಲ್ಲಿವರೆಗೆ ಕೇಳಿ ಏನು ಪ್ರಯೋಜನ ಆದಾಗಾಯಿತು? ಶಾಸ್ತ್ರ ಓದಿದವರಿಗೂ ಉಪನ್ಯಾಸ ಕೇಳಿದವರಿಗೂ ಆಶ್ರಮಕ್ಕೆ ಬಂದವರಿಗೂ ಮತ್ತು ಸಾಮಾನ್ಯರಿಗೂ ಏನು ವ್ಯತ್ಯಾಸ ಇದ್ದಾಗಾಯಿತು? ನೀವು ಅಳೋದು, ನಾವು ಅಳೋದು ತಾನೆ. ನೀವು ಬಾಯಿ ಬಿಡ್ಕೊಳ್ಳೋದು, ನಾವು ಬಾಯಿ ಬಿಡ್ಕೊಳ್ಳೋದು ತಾನೆ ಅಂತ ಅವ್ರು ಅಂದ್ಬಿಟ್ರೆ ಪ್ರತಿ ಉತ್ತರ ಕೊಡೋದಕ್ಕೆ ಇಲ್ಲವೇ ಇಲ್ಲ. ಅಲ್ಲಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ವಯಸ್ಸಿನ ಜೊತೆಯಲ್ಲಿಯೇ ಉಪನ್ಯಾಸವನ್ನು ಕೇಳ್ತಾ, ಶಾಸ್ತ್ರವನ್ನು ಓದುತ್ತಾ, ಆಲೋಚನೆ ಮಾಡ್ತಾ, ಪ್ರಬುದ್ಧ ಮಾನಸಿಕ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದನ್ನಾದರೂ ಸಂಪಾದಿಸಿಕೊಳ್ಬೇಕು. ಮುಗ್ಧ ಬಾಲಕರಂತೆ ಇರುವಂತಹ ಸ್ಥಿತಿ ತಪ್ಪಿ ಪ್ರಬುದ್ಧ ವ್ಯಕ್ತಿಗಳಂತೆ ಇರುವ ಸಾಮರ್ಥ್ಯವನ್ನಾದರೂ ಬೆಳೆಸಿಕೊಳ್ಬೇಕು. ಮೂಢಮತಿಗಳಂತೆ ಕಂಗಾಲಾಗುವಂತಹ ಸ್ಥಿತಿಯಿಂದ ಪಾರಾಗಬೇಕು. ಪ್ರಾಜ್ಞರಂತೆ ವರ್ತಿಸುವುದಕ್ಕೆ ಸಾಧ್ಯವಾಗಬೇಕು. ಭಗವಂತನ ಸಾಕ್ಷಾತ್ಕಾರ ಅದು ಬಹಳ ದೂರದ ಮಾತು, ಬಹಳ ಕಷ್ಟಕರವಾದಂತಹ ಸಮಾಚಾರ. ಆದರೆ ವಿವೇಕಪೂರ್ಣವಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಏನೂ ಕಷ್ಟವಿಲ್ಲ. ಇಷ್ಟೇ ತಿಳಿದುಕೊಂಡ್ರಾಯ್ತು. ತಿಳ್ಕೊಳ್ಳೋದು ಓಹೋ ಈಗ ಒಂದು ದುರ್ಭರವಾದಂತಹ ಪರಿಸ್ಥಿತಿ ಬಂದಿದೆ. ಈಗ ಈ ಸಂದರ್ಭದಲ್ಲಿ ನಾನು ಕಂಗಾಲಾಗ್ತಕ್ಕಂತಹದ್ದಲ್ಲ, ಇದೆಲ್ಲ ಆಗತಕ್ಕಂತಹದ್ದೇ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾನೆ, ಆಗಮ ಅಪಾಯನೋ ಅನಿತ್ಯ ಸ್ಥಾಂ ಸ್ಥಿತಿ ಕ್ಷಸ್ವ ಭಾರತ. ಸುಖ ದುಃಖಗಳು, ಲಾಭ ನಷ್ಟಗಳು, ಮಾನ ಅವಮಾನಗಳು ಬರುತ್ತವೆ ಹೋಗುತ್ತವೆ, ಯಾವುದು ನಿಂತಿದೆ? ಆದ್ರಿಂದ ಇವುಗಳಿಗೆ ಗಮನ ಕೊಡತಕ್ಕಂತಹದ್ದನ್ನೆಲ್ಲ ಸಹಿಸಿಕೊಳ್ಳುವಂತಹದ್ದು. ಯಾತಕ್ಕೆ ಸಹಿಸಿಕೊಳ್ಳಬೇಕು ಅಂತ ಹೇಳಿದ್ರೆ, ಯಾವುದರ ಕಡೆಗೆ ನಾವು ಗಮನ ಕೊಡದೆ ಹೋದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ವ್ಯರ್ಥವಾಗುತ್ತೋ ಅಂತಹದ್ದಕ್ಕೆ ಗಮನ ಕೊಡೋದಕ್ಕೆ ನಮ್ಮ ಮನಸ್ಸಿಗೆ ತೆರವು ಇರಬೇಕು, ಮನಸ್ಸಿಗೆ ಬಿಡುವು ಇರಬೇಕು. ಮನಸ್ಸು ಹಲವಾರು ತಾಪತ್ರಯಗಳಲ್ಲಿಯೇ ತೊಳಲಾಡ್ತಾ ಇತ್ತು ಅಂತ ಹೇಳಿದ್ರೆ, ಭಗವಂತನ ಧ್ಯಾನ ಮಾಡೋದಕ್ಕೆ, ಭಗವದ್ ವಿಚಾರವನ್ನು ನೆನಪಿಟ್ಟುಕೊಳ್ಳೋದಕ್ಕೆ, ಭಗವತ್ ವಿಚಾರವಾಗಿ ಸತ್ ತಾಲಾಪ ಮಾಡೋದಕ್ಕೆ ಅವಕಾಶ ಎಲ್ಲಿರುತ್ತೆ? ಶ್ರೀರಾಮಕೃಷ್ಣರು ಈ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನಕ್ಕೆ ತಂದು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದಿದ್ದಾಗ ಎಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂತನ್ನೋದನ್ನ ತಿಳಿಸೋದಕ್ಕೋಸ್ಕರ ಆ ಗಿಣಿಯ ಕತೆ ಹೇಳ್ತಾರೆ. ಗಿಣಿಗೆ ಗಿಣಿಯನ್ನು ಹಿಡಿದು ತಂದು ಪಂಜರದಲ್ಲಿಟ್ಟು ಮುದ್ದಾಗಿ ಸಾಕಿ ಅದಕ್ಕೆ ರಾಮ ರಾಮ ರಾಮ ಅಂತ ಅನ್ನೋದನ್ನ ಹೇಳಿಕೊಡ್ತಾರೆ. ಮಂತ್ರೋಪದೇಶ ಅಲ್ಲ, ಅದು ಸುಮ್ಮನೆ ಉಚ್ಚರಿಸೋದಕ್ಕೆ ಹೇಳ್ಕೊಡ್ತಾರೆ. ಅದು ಕಲ್ತ್ಕೊಳ್ಳುತ್ತೆ, ಗಿಣಿ ಮಾತಾಡೋದು ಕಲ್ತ್ಕೊಳ್ಳುತ್ತೆ ಅಂತ ಒಂದು ಮಾತಿದೆ, ಕೇಳಿರಬಹುದು ಕೆಲವರು ಯಾರಾದ್ರೂ. ಇಟ್ಟು ನೋಡಬೇಕು, ಅದಕ್ಕೆ ಶಿಕ್ಷಣ ಕೊಟ್ಟು ನೋಡಬೇಕು, ನಿಜಕ್ಕೂ ರಾಮ ಅಂತ ಅಂತ ನೋಡಬಹುದು. ಬೇಕಾದ್ರೆ ಪಾಪ ಅದರ ಅವಸ್ಥೆ, ಪಂಜರದೊಳಗೆ ಬಂದು ಬೀಳ್ಬೇಕು. ಅಂತೂ ಆ ಗಿಣಿ ರಾಮ ರಾಮ ಅನ್ನೋದನ್ನು ಕಲ್ತ್ಕೊಳ್ಳುತ್ತಂತೆ. ಮನೆಗೆ ಬಂದ ಬಂಧು ಮಿತ್ರರು ಏನು ಏನು ಗಿಣಿ ರಾಮ ಅಂತ ಕೇಳಿದ್ರೆ ರಾಮ ರಾಮ ಅಂತ ಹೇಳುತ್ತಂತದು. ಪಂಜರದಿಂದ ಹೊರಕ್ಕೆ ಕಾಳನ್ನು ತಿನ್ನೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಒಂದು ಬೆಕ್ಕು ಬಂದು ಅದರ ಕೊರಳನ್ನು ಹಿಡಿದಾಗ ಅದೇನ್ ಮಾಡುತ್ತಂತೆ, ರಾಮ ರಾಮ ಅನ್ನೋದಿಲ್ಲ, ಕ್ಯಾನ್ ಕ್ಯಾನ್ ಅಂತಂತೆ ಅದು. ಆಗಲೂ ಕೂಡ ಅದು ರಾಮ ರಾಮ ಅಂತಿದ್ರೆ ಆ ರಾಮ ಅಂತ ಹೇಳ್ತಕ್ಕಂಥ ಒಂದು ಮಂತ್ರ ಅದರಲ್ಲಿ ಹೃದ್ಗತವಾಗಿತ್ತು ಅಂತ ಅರ್ಥ. ಕೆಲವರು ಮೂರ್ನಾಲ್ಕು ಭಾಷೆಗಳನ್ನು ಕಲ್ತ್ಕೊಂಡಿರ್ತಾರೆ, ತಮ್ಮ ಮಾತೃಭಾಷೆ ಯಾವುದು ಅಂತನ್ನೋದನ್ನ ಮರೆಮಾಜುವ ರೀತಿಯಲ್ಲಿ ಆ ಮೂರ್ನಾಲ್ಕು ಭಾಷೆಗಳನ್ನು ಕಲ್ತಿರ್ತಾರೆ. ಕೆಲವರಿಗೆ ಕುತೂಹಲ ಇವರು ಮಾತೃಭಾಷೆ ಯಾವುದನ್ನ ಯಾವುದು ಅಂತ ತಿಳಿಬೇಕು ಅಂತ. ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿದ್ರೆ ಅವನು ಹೇಳಲು ಅಲ್ಲ, ಆದರೆ ತಿಳ್ಕೊಳ್ಬೇಕು ಅಂತ ಇವರಿಗೆ ಆಸೆ. ಒಬ್ರು ಏನ್ ಮಾಡಿದ್ರಂತೆ ಅಂತ ಅವನು ಹಿಡ್ಕೊಂಡು ಇದ್ದಕ್ಕಿದ್ದಂತೆ ನಾಲ್ಕರ ಅಪರಾಪರ ಒಂದು ಭಾಷಿದ್ರಂತೆ. ತಕ್ಷಣ ಆ ಮನುಷ್ಯ ತನ್ನ ಮಾತೃಭಾಷೆಯಲ್ಲಿ ಬೈದನಂತೆ. ಮನುಷ್ಯ ಎಷ್ಟೇ ಭಾಷೆ ಕಲ್ತಿದ್ರು ಕೂಡ ಅವನು ಬೈಯೋದು ತನ್ನ ಮಾತೃಭಾಷೆಯಲ್ಲೇ. ಆ ಒಳಗಡೆ ಏನಿದೆಯೋ ಅದೇ ಹೊರಗೆ ಬರುತ್ತೆ. ಈ ರಾಮ ಅಂತ ಹೇಳ್ತಕ್ಕಂಥದ್ದು ಕಂಠದಿಂದ ಹೊರಗೆ ಮಾತ್ರ, ಕಂಠದ ಒಳಗಡೆ ಹೃದಯದಲ್ಲಿ ಅದರ ಸ್ವಭಾವತವಾದಂತಹ ಮಾತೃಭಾಷೆ ಕ್ಯಾ ಕ್ಯಾ ಅಂತ. ಈ ಭಗವ ನಾಮ ಅಂತ ಹೇಳ್ತಕ್ಕಂಥದ್ದು ರಕ್ತಗತ ಆಗಬೇಕು, ಹೃದ್ಗತ ಆಗಬೇಕು, ನಮ್ಮ ವ್ಯಕ್ತಿಗತ ಆಗಬೇಕು. ಒಬ್ಬಳು ಭಕ್ತೇ ಇದ್ಲಂತೆ, ಸಮರ್ಥ ರಾಮದಾಸರ ಶಿಷ್ಯೆ, ಆಕೆಗೂ ರಾಮಮಂತ್ರ ಉಪದೇಶ. ಆಕೆ ವೃದ್ಧರಾಗಿ ಬಿಟ್ಟಿದ್ದಾಳೆ. ಎಷ್ಟರ ಮಟ್ಟಿಗೆ ಅವಳು ರಾಮ ನಾಮೋಚ್ಚಾರ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಒಮ್ಮೆ ಅಲ್ಲೇನೋ ಹಾವಳಿಯಾಗಿ, ನೆರೆ ಹಾವಳಿನೋ ಏನೋ ಆಗಿ ಎಲ್ಲ ಭೂಗತ ಆಗ್ಬಿಟ್ರಂತೆ. ಆ ಸಂದರ್ಭದಲ್ಲಿ ಆ ಶರೀರಗಳನ್ನೆಲ್ಲ ಸಂಬಂಧಪಟ್ಟವರು ತೆಗೆದು ಸಂಸ್ಕಾರ ಮಾಡಬೇಕಾಗಿತ್ತು. ಈ ಮುದುಕಿಯ ಶರೀರವನ್ನು ಕೂಡ ಪತ್ತೆ ಹಚ್ಚಬೇಕಾಗಿತ್ತು. ಹೇಗೆ ಪತ್ತೆ ಹಚ್ಚೋದು? ಹಾಗೆ ಹುಡುಕೋ ವೇಳೆಗೆ ಎಷ್ಟೋ ಶರೀರಗಳೆಲ್ಲ ಮಣ್ಣು ಪಾಲಾಗ್ಬಿಟ್ಟಿದ್ವು, ಮೂಳೆಗಳು ಮಾತ್ರ ಉಳ್ಕೊಂಡ್ಬಿಟ್ಟಿದ್ವು. ಮೂಳೆಗಳು ಉಳ್ಕೊಂಡಿದ್ರೆ ಇಂಥ ವ್ಯಕ್ತಿಯ ಮೂಳೆ ಇಂಥದ್ದು ಅಂತ ಹೇಗೆ ಪತ್ತೆ ಹಚ್ಚೋದು? ಆಗ ಗುರುಗಳನ್ನು ಕೇಳಿದಾಗ ಗುರುಗಳು ಹೇಳಿದ್ರಂತೆ, ಆಕೆಯ ಮೂಳೆಯನ್ನು ಹುಡುಕೋದಕ್ಕೇನು ಕಷ್ಟ ಇಲ್ಲ, ಎಲ್ಲ ಮೂಳೆಗಳನ್ನು ಕೂಡ ಸುಮ್ಮನೆ ಒಂದು ಕೋಲ್ ತಗೊಂಡು ಬಾರಿಸ್ತಾ ಇರಿ, ಯಾವುದರಲ್ಲಿ ರಾಮರಾಮ ಅಂತ ಹೇಳ್ತಕ್ಕಂಥ ಧ್ವನಿ ಕೇಳಿಬರುತ್ತೋ ಅದು ಆಕೆಯ ಮೂಳೆ, ತಿಳ್ಕೊಳ್ಳಿ. ಹಾಗೆ ಮಾಡ್ತಾ ಬಂದಾಗ ಒಂದು ಕಡೆ ಇರತಕ್ಕಂಥ ಮೂಳೆಗಳ ರಾಶಿಯಿಂದ ಈ ಧ್ವನಿ ಕೇಳಿಬಂತಂತೆ. ಕೊನೆಗೆ ಆ ಮೂಳೆಗಳಿಗೆ ಸಂಸ್ಕಾರವನ್ನು ಮಾಡಲಾಯಿತು ಅಂತ ಒಂದು ಕತೆ ಬರುತ್ತೆ. ಅಂದ್ರೆ ಆ ರಾಮನಾಮ ಅಂತ ಹೇಳತಕ್ಕಂಥದ್ದು ಮೂಳೆಯವರೆಗೆ ತಲುಪಿದೆ, ಶಾರೀರಿಕವಾಗಿಯೂ ಕೂಡ ಒಳಗಡೆ ಪ್ರವೇಶ ಮಾಡಿದೆ ಅದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾವುದಾದ್ರೂ ಒಂದು ಆದರ್ಶವನ್ನ, ಒಂದು ಭಾವನೆಯನ್ನು ತೆಗೆದುಕೋ, ಅದರ ಕುರಿತಾಗಿಯೇ ಚಿಂತಿಸು, ಅದರ ಕುರಿತಾಗಿಯೇ ಭಾವಿಸು, ಅದನ್ನೇ ಉಸಿರಾಡ ಮತ್ತು ಅದೇ ಆಗು, ಇದೇ ಸಾರ್ಥಕ ಜೀವನದ ಲಕ್ಷಣ ಅಂತ. ಮಾಸ್ಟರ್ ಆಫ್ ಆಲ್ ಇಲ್ಲ, ಹಾಗಿಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಒಂದು ಮಾತಿದೆ. ಎಲ್ಲ ವಿಚಾರಗಳನ್ನು ಬಲ್ಲ, ಯಾವುದರಲ್ಲೂ ಇಲ್ಲ. ಆದ್ರಿಂದ ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡು ಅದನ್ನು ಹೃದ್ಗತ ಮಾಡಿಕೊಳ್ಬೇಕು. ಯಾರು ಆಧ್ಯಾತ್ಮಿಕ ಪಿಪಾಸುಗಳು ಅಂತಿರ್ತಾರೋ, ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತಿರ್ತಾರೋ, ಅವರು ಈ ಆಧ್ಯಾತ್ಮಿಕ ತತ್ವವನ್ನು ತಮ್ಮ ಜೀವನದ ಉಸಿರನ್ನಾಗಿ ಭಾವಿಸಿಕೊಳ್ಬೇಕು, ತೆಗೆದುಕೊಳ್ಬೇಕು, ಅದಕ್ಕನುಸಾರವಾಗಿ ಇರಬೇಕು, ಧನ್ಯ ಜೀವನವನ್ನು ನಡೆಸಬೇಕು. ಅದನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರಬೇಕು ಅಂತ ಜೊತೆ ಜೊತೆಗೆ ಈ ಮಾತನ್ನು ಹೇಳಿಬಿಟ್ಟು ಅವರ ಪಲ್ಲವಿ, ವಿಷಯ ಚಿಂತನೆ ಮನಸ್ಸನ್ನು ಸಮಾಧಿಸ್ಥವಾಗಲು ಬಿಟ್ಟುಕೊಡದು. ಬಹಳ ಅದ್ಭುತವಾದಂತಹ ವಾಕ್ಯ ಇದನ್ನು ನಾವು ಭಾವಿಸಿ ನೋಡಬೇಕು. ವಿಷಯ ಚಿಂತನೆ ವಿಷಯ ಉಪಭೋಗ ಅಲ್ಲ, ಉಪಭೋಗ ಬಿಡಲೇಬೇಕು. ಆಧ್ಯಾತ್ಮಿಕ ಸಾಧಕ ವಿಷಯೋಪಭೋಗವನ್ನ ಶಾರೀರಿಕವಾಗಿ ತ್ಯಜಿಸಲೇಬೇಕು, ಅದರೊಳಗೆ ಬೇರೆ ಮಾತೇ ಇಲ್ಲ. ಹಾಗಾದ್ರೆ ಬಾಕಿ ಉಳಿದವರ ಗತಿ ಏನು ಕೇಳಿದ್ರೆ, ಉಳಿದವರೆಲ್ಲ ಸಮಾಧಿ ಸ್ಥಿತಿಯನ್ನು ಬಯಸಿ ಸಾಧನೆಗೆ ತೊಡಗಿದವರಲ್ವಲ್ಲ, ಆದ್ರಿಂದ ಅವರ ವಿಷಯದಲ್ಲಿ ಇದು ಅನ್ವಯ ಆಗೋದಿಲ್ಲ. ಆದರೆ ಸಮಾಧಿ ಸ್ಥಿತಿಯನ್ನು ಅನುಭವಿಸಬೇಕು ಅಂತ ಹೇಳತಕ್ಕಂಥ ಸಾಧಕ ಆ ವಿಷಯ ಚಿಂತನೆಯನ್ನು ಕೂಡ ಬಿಡಬೇಕಾಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಈ ಮಾತು. ಚಿಂತನೆ ನಡೆಯುವಂತಹದ್ದು ಮನಸ್ಸಿನಲ್ಲಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ವಾರಸ್ಯಕರವಾಗಿ ಈ ಮಾತನ್ನು ಹೇಳಿದ್ದಾರೆ. ಮಿಥ್ಯಾಚಾರಿಗಳು ಮಿಥ್ಯಾಚಾರಿಗಳು ಅಂತ ಇದ್ದಾರೆ, ಅಂದ್ರೆ ಆಷಾಢಭೂತಿಗಳು ಆಷಾಢಭೂತಿಗಳು ಅಂತ. ಅವರು ತೋರಾಣಿಕೆಗೆ ಸಂಯಮ ಜೀವನವನ್ನು ನಡೆಸಿದವರಂತೆ ಕಾಣುತ್ತಾರೆ, ಆದರೆ ಅಂತರಂಗದಲ್ಲೇ ಮನಸ್ಸಿನಲ್ಲೇ ಎಲ್ಲ ಬಗೆಯ ಭೋಗವನ್ನು ಕೂಡ ಮೆಲುಕಾಡುತ್ತಿರ್ತಾರೆ. ಅದು ಮಾನಸಿಕವಾಗಿಯೇ ಅದನ್ನು ಅನುಭವಿಸ್ತಾ ಇರ್ತಾರೆ. ಅಂಥವ್ರನ್ನ ಮಿಥ್ಯಾಚಾರಿಗಳು ಅಂತ ಕರೆಯೋದು ಅಂತ. ಮಾನಸಿಕವಾಗಿ ವಿಷಯ ಚಿಂತನೆ ಅಂತ ಹೇಳ್ತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಪ್ರಾಪ್ತವಾಗೋದಕ್ಕೆ ಸಾಧ್ಯವಿಲ್ಲ. ವಿಷಯ ಚಿಂತನೆಯಿಂದ ತುಂಬಿದಂತಹ ಮನಸ್ಸಿಗೆ ಸಮಾಧಿ ಸ್ಥಿತಿ ಸಾಧ್ಯವಿಲ್ಲ. ಸಮಾಧಿ ಸಮಾಧಿ ಅಂತ ಹೇಳತಕ್ಕಂತಹದ್ದು ಭಗವಂತನನ್ನ ನೇರವಾಗಿ ಕಾಣುವಂತಹ ಒಂದು ಸ್ಥಿತಿ ಅದು. ಆ ನಿರ್ವಿಕಲ್ಪ ಸಮಾಧಿಯಲ್ಲಂತೂ ಪರಬ್ರಹ್ಮವೇ ನಾವು ಆಗುವಂತಹ ಸ್ಥಿತಿ ಅದು. ನಾನು ಬೇರೆ ಪರಮಾತ್ಮ ಬೇರೆ ಅಂತ ಹೇಳ್ತಕ್ಕಂತಹ ಸ್ಥಿತಿ ಕರಗಿ ಎಲ್ಲವೂ ಏಕವಾಗತಕ್ಕಂತ ಒಂದು ಧನ್ಯಾವಸ್ಥೆ. ಅದು ನಮ್ಮ ಶರೀರದಲ್ಲೇ ಶಿರಸ್ಥಾನದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಆ ಸಮಾಧಿ. ಉತ್ಕಟವಾದಂತಹ ಏಕಾಗ್ರತೆ ಅದು, ಆ ಬಗೆಯ ತಲ್ಲೀನತೆ. ಅದು ದೊರಕಬೇಕಾದ್ರೆ ಆ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥ ಅದು ಎಷ್ಟು ಶುದ್ಧವೋ ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಬೇಕಾಗತ್ತೆ. ವಿಷಯ ಚಿಂತನೆ ಅಂತ ಇರತಕ್ಕಂಥದ್ದು ಅದೇ ಪರಮಾತ್ಮನ ಸೃಷ್ಟಿಯೇ ಆದರೂ ಕೂಡ ಆ ಪರಮಾತ್ಮನನ್ನ ಪಡೆಯಬೇಕಾದ್ರೆ ಅವನು ಸೃಷ್ಟಿಸಿದಂತಹ ವಿಷಯ ಚಿಂತನೆಯನ್ನು ಬಿಟ್ಟು ಬಿಡಬೇಕಾಗತ್ತೆ. ನಾನು ಬೇಕಾದ್ರೆ ನನ್ನ ಸೃಷ್ಟಿಯನ್ನು ಬಿಡಬೇಕಾಗತ್ತೆ. ನೀನು ನನ್ನ ಸೃಷ್ಟಿ ನಿನಗೆ ಬೇಕಾಗಿದ್ರೆ ನಾನು ನಿನಗೆ ದೊರಕೋದಕ್ಕೆ ಸಾಧ್ಯವಿಲ್ಲಪ್ಪ. ಸಾಧ್ಯವಿಲ್ಲ ಅಂತಂದ್ರೆ ನಾನು ನಿನಗೆ ದೊರಕೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ. ನೀನು ಬೇಕು ಅಂತ ಹೇಳಬಹುದು, ಆದರೆ ಸಾಧ್ಯವಿಲ್ಲ ಅಂತ ಒಂದು ವ್ಯವಸ್ಥೆ ಇಲ್ಲ. ಮನಸ್ಸು ಪರಮ ಪರಿಶುದ್ಧವಾಗಿರುವಂತೆ ಹಗಲು ರಾತ್ರಿ ಹೆಣಗಾಡ್ತಾ ಇರ್ತಾನೆ ಆಧ್ಯಾತ್ಮಿಕ ಸಾಧಕ ಅಂತ ಹೇಳ್ತಕ್ಕಂಥವನು. ಅವನ ಪ್ರಧಾನವಾದಂತಹ ಸಾಧನೆ ಏನಪ್ಪ ಅಂತಂದ್ರೆ ಈ ಮನಸ್ಸನ್ನ ಚೊಕ್ಕಟಗೊಳಿಸುವಂತಹದ್ದು. ತೋತಾಪುರಿ ಒಂದು ತಾಮ್ರದ ತಂಬಿಗೆಯನ್ನ ದಿನ ಬೆಳಗ್ತಾ ಇದ್ದಂತೆ. ಶ್ರೀರಾಮಕೃಷ್ಣರು ಅದನ್ನು ನೋಡೋದಕ್ಕೆ ಬಂದಾಗ ಹೇಳಿದ್ದಂತೆ, ನೋಡು ನಮ್ಮ ಮನಸ್ಸನ್ನು ಇದೇ ರೀತಿಯಲ್ಲಿ ಬೆಳಗ್ತಾ ಇರಬೇಕಾಗುತ್ತೆ. ಮನವ ಶೋಧಿಸಬೇಕು ನಿಚ್ಚ ಅಂತ ಪುರಂದರದಾಸರು ಹೇಳ್ತಾರೆ. ನಿಚ್ಚ ಅಂದ್ರೆ ನಿತ್ಯವು ಅಂತ ಅರ್ಥ. ಮನಸ್ಸನ್ನು ಪ್ರತಿದಿನವೂ ಕೂಡ ಶೋಧಿಸಬೇಕು. ಪ್ರತಿದಿನ ಕೊಳಕು ಬಂದು ಸೇರ್ಕೊಳ್ತಾ ಇರ್ತದೆ. ಹೇಗೆ ಮನೆಯನ್ನು ಪ್ರತಿದಿನ ಗುಡಿಸಿ ಸಾರಿಸಿ ಚೊಕ್ಕಟವಾಗಿ ಇಡದೆ ಹೋದ್ರೆ, ಎರಡು ದಿನ ಗುಡಿಸಿ ಸಾರಿಸದೆ ಹೋದ್ರೆ ಹೇಗೆ ಧೂಳು ಕುಳಿತುಕೊಂಡು ಓಡಾಡೋದಕ್ಕೆ ಕಷ್ಟವಾಗುತ್ತೋ ಅದೇ ರೀತಿಯಲ್ಲಿ ಮನಸ್ಸಿನೊಳಕ್ಕೆ ಪ್ರಪಂಚದ ಹಲವಾರು ದೋಷಪೂರ್ಣ ವಿಚಾರಗಳು ಅಂತ ಹೇಳ್ತಕ್ಕಂತ ಧೂಳು ಬಂದು ಸೇರಿಕೊಂಡು ಬಿಡುತ್ತೆ. ಆಗ ಆತ್ಮನ ಪ್ರತಿಬಿಂಬ ಕಾಣುವುದಿಲ್ಲ, ಪರಮಾತ್ಮನ ಪ್ರತಿಬಿಂಬ ಕಾಣುವುದಿಲ್ಲ. ಅದಕ್ಕೋಸ್ಕರ ಆ ತೋತಾಪುರಿ ಹೇಳಿದಂತೆ, ಪಾತ್ರವನ್ನು ನಾನು ಈ ರೀತಿಯಲ್ಲಿ ಯಾವ ತರ ದಿನ ಬೆಳಗಿದ್ರೆ ಅದು ಶುಭ್ರವಾಗಿರುತ್ತೋ ಅದೇ ರೀತಿಯಲ್ಲಿ ಮನಸ್ಸನ್ನ ಬೆಳಗಬೇಕು ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳಿದ್ರು, ಆ ಪಾತ್ರೆ ಚಿನ್ನದಾಗ್ಬಿಟ್ರೆ ದಿನ ಬೆಳಗಬೇಕಾದಂತಹ ಅವಶ್ಯಕತೆ ಇಲ್ಲ. ತೋತಾಪುರಿ ಹೇಳಿದಂತೆ, ಎಲ್ಲ ಎಲ್ಲ ಪರವಾಗಿಲ್ವೇ, ನಿಜ ಅದು ನಿಜ ಅಂತ ಹೇಳಿದಂತೆ ಅವನು. ಆದರೆ ಚಿನ್ನದ ತಂಬಿಗೆ ಆದರೆ ಆ ಚಿನ್ನದ ತಂಬಿಗೆ ಆಗುವವರೆಗೆ ನಮ್ಮ ಈ ತಾಮ್ರದ ತಂಬಿಗೆನ ದಿನ ತಿಕ್ಕಲೇಬೇಕು. ಪರವಾಗಿಲ್ಲ, ಇದು ಇನ್ಮೇಲೆ ಚಿನ್ನದ ತಂಬಿಗೆ ಆಯಿತು ಅಂತ ತಿಳ್ಕೊಂಡ್ರು ಆಗೋದಿಲ್ಲ. ಅದು ನಿಜವಾಗಿಯೂ ಕೂಡ ಚಿನ್ನದ ತಂಬಿಗೆ ಆಗಬೇಕು. ಅಷ್ಟರ ಮಟ್ಟಿಗೆ ಆ ಶುದ್ಧತ್ವನ ಶುದ್ಧಿಯನ್ನ ಅದು ಹೊಂದಿರಬೇಕಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಮುಂದುವರಿಸ್ತಾ, ವಿಷಯ ಬುದ್ಧಿ ಸಂಪೂರ್ಣವಾಗಿ ತೊಲಗಿ ಹೋದ ನಂತರವೇ ಸ್ಥಿತ ಸಮಾಧಿ ಉಂಟಾಗುತ್ತೆ ಅಂತ ನೋಡಿ. ಇದಂತ ಶಬ್ದ ಸ್ಥಿತ ಸಮಾಧಿ, ಸ್ಥಿತ ಪ್ರಜ್ಞಾ. ಸ್ಥಿತ ಪ್ರಜ್ಞಾ ಅಂತ ನೀವು ಕೇಳಿದಿರಿ. ಈ ಸ್ಥಿತ ಅಂತ ಇರತಕ್ಕಂತಹ ಶಬ್ದ ನಿಮಗೇನು ಹೊಸ್ತಲ್ಲ. ಸ್ಥಿತ ಪ್ರಜ್ಞಾ, ಸ್ಥಿತ ಪ್ರಜ್ಞಾ ಅಂದ್ರೆ ಏನು ಅಂತ ಅರ್ಜುನ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಅಧ್ಯಾಯ ಅಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಅದನ್ನು ಬಹಳ ಪ್ರಚಲಿತಗೊಳಿಸಿದ್ದಾರೆ. ಸ್ಥಿತಪ್ರಜ್ಞನ ಲಕ್ಷಣವನ್ನು ಅರಿಯುವುದರ ಮೂಲಕ ಆ ಸ್ಥಿತಪ್ರಜ್ಞತೆಯನ್ನು ನಾವು ಕೂಡ ಪಡ್ಕೊಳ್ಳೋಕೆ ಅನುಕೂಲವಾಗಲಿ ಅಂತ ಅದನ್ನು ಉಚ್ಚರಿಸೋದು. ಅದರ ಅರ್ಥ ಅರಿಯದೇ ಅದನ್ನು ಉಚ್ಚರಿಸ್ತಾ ಇತ್ತು ಅಂತಂದ್ರೆ ಗಿಣಿರಾಮ ಆಗ್ತೇವೆ. ಸ್ಥಿತಪ್ರಜ್ಞ, ಪ್ರಜ್ಞೆ ಅಂತ ಹೇಳಿದ್ರೆ ಮನಸ್ಸು, ವಿವೇಕ, ಬುದ್ಧಿ, ಇದು ಸ್ಥಿರವಾಗಬೇಕು. ನಮ್ಮ ಮನಸ್ಸು ಈಗ ಹೇಗಿದೆ? ಈಗ ಒಂಥರಹ ಇದೆ, ಸ್ವಲ್ಪ ಹೊತ್ತಿನ ಮೇಲೆ ಇನ್ನೊಂಥರಹ, ಮನೆಗೆ ಹೋದ ಮೇಲೆ ಮತ್ತೊಂಥರ, ಆಫೀಸಿಗೆ ಹೋದ ಮೇಲೆ ಇನ್ನೊಂಥರಹ, ಒಬ್ಬೊಬ್ಬರ ಜೊತೆಯಲ್ಲಿ ಒಂದೊಂದು ತರಹ, ಒಂದೊಂದು ಕ್ಷಣಕ್ಕೆ ಒಂದೊಂದು ತರಹ. ಈ ಬೇರೆ ಬೇರೆ ತರಹ ಆಗುವಂತಹದ್ದು ತಪ್ಪಿ ಒಂದೇ ತರಹ ಯಾವಾಗ ಇರುತ್ತೋ ಅದೇ ಸ್ಥಿತ ಪ್ರಜ್ಞತ್ವ ಅಂತ. ಸ್ಥಿತ ಸಮಾಧಿ ಉಂಟಾಗುತ್ತೆ ಯಾವಾಗ ವಿಷಯ ಬುದ್ಧಿ ಅಂತ ಹೇಳ್ತಕ್ಕಂಥ ಅದು ಸಂಪೂರ್ಣ ತೊಲಗಿ ಹೋಗುತ್ತೋ ತಕ್ಷಣ ಆ ಸ್ಥಿತ ಸಮಾಧಿ ಅಂತ ಹೇಳ್ತಕ್ಕಂಥ ಅದು ಉಂಟಾಗುತ್ತೆ ಅಂತ ಹೇಳ್ಬಿಟ್ರು. ಬಳಿಕ ಒಂದು ಮಾತನ್ನು ಹೇಳ್ತಾರೆ, ನಾನು ಬೇಕಾದ್ರೆ ಸ್ಥಿತ ಸಮಾಧಿಯಲ್ಲಿ ದೇಹ ತ್ಯಾಗ ಮಾಡಿಬಿಡಬಲ್ಲೆ ಅಂತ. ಈ ಸ್ಥಿತ ಸಮಾಧಿ ಬಂದಾಗ ಜಡ ಸಮಾಧಿ ಅಂತಲೇ ಅದಕ್ಕೆ ಹೆಸರು. ಆ ಸಮಾಧಿ ಸ್ಥಿತಿಯಲ್ಲಿ ನಿರಂತರವಾಗಿ ನಿಂತಾಗ ದೇಹ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ತೊಲಗಿ ದೇಹದ ಜೀವ ಅಂತ ಹೇಳ್ತಕ್ಕಂಥದ್ದು ಹೊರಟೋಗ್ಬಿಟ್ಟಿರುತ್ತೆ. ಅವನು ಮುಕ್ತನಾಗ್ಬಿಡ್ತಾನು. ನಾನು ಬೇಕಾದ್ರೆ ಇಂತಹ ಸ್ಥಿತ ಸಮಾಧಿಯಲ್ಲಿ ಇರಬಲ್ಲೆ ಅಂತ, ಇದ್ಬಿಟ್ಟು ದೇಹ ತ್ಯಾಗ ಮಾಡಿಬಿಡಬಲ್ಲೆ ಅಂತ. ಆದರೆ ನನ್ನಲ್ಲಿ ಭಕ್ತನಾಗಿ ಇರಬೇಕೆಂಬ ಸ್ವಲ್ಪ ಆಸೆ ಇದೆ, ಅದಕ್ಕಾಗಿಯೇ ನಾನು ಈ ದೇಹದ ಮೇಲೆ ಸ್ವಲ್ಪ ಮನಸ್ಸಿಟ್ಟಿರೋದು ಅಂತ. ದೇಹದ ಮೇಲೆ ಶ್ರೀರಾಮಕೃಷ್ಣರು ಸ್ವೇಚ್ಛೆಯಿಂದ ಮನಸ್ಸನ್ನಿಟ್ರು. ಯಾವಾಗ ಬೇಡ ಅನ್ನಿಸ್ತದೋ ಆವಾಗ ಅದನ್ನ ಅಲ್ಲಿಂದ ಹಿಂತೆಗೆದುಕೊಳ್ಳಬಲ್ಲರು. ಸ್ವಾಮಿ ವಿಜ್ಞಾನಾನಂದರು ಅಂತ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು, ಅವರ ವೃದ್ಧಾಪ್ಯ ಕಾಲದಲ್ಲಿ ಅವರಿಗೊಂದು ಕಾಯಿಲೆ, ಆಪರೇಷನ್ ಮಾಡಬೇಕಾಗಿ ಬಂತು. ಆಪರೇಷನ್ ಮಾಡಬೇಕಾದ್ರೆ, ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಅನಸ್ಥೀಸಿಯಾ ಕೊಡಬೇಕು, ಪ್ರಜ್ಞೆ ತಪ್ಪಿಸಬೇಕು. ಪ್ರಜ್ಞೆ ತಪ್ಪಿಸಬೇಕು ಅಂದ್ರೆ ಮನಸ್ಸನ್ನು ಅಲ್ಲಿಂದ ತೆಗಿಬೇಕು. ಮದ್ದಿನ ಮೂಲಕ ಆ ಕೆಲಸವನ್ನು ಮಾಡ್ತಾರೆ, ಅದರಿಂದ ಜ್ಞಾನ ಬರೋದಿಲ್ಲ, ಪ್ರಜ್ಞೆ ತಪ್ಪೋಗುತ್ತೆ ಅಷ್ಟೇನೆ. ಓಹೋ, ಮದ್ದಿನಿಂದಲೂ ಕೂಡ ಪ್ರಜ್ಞೆ ತಪ್ಪಿಸಿಕೊಳ್ಬಹುದಲ್ಲ ಅಂತ ನಾವು ಆ ರೀತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಹೋದ್ರೆ ಯಾರಾದರೂ ಸಮಾಧಿ ಮಾಡಬೇಕಾಗುತ್ತ ಆಮೇಲೆ. ಆದರೆ ಸ್ವಾಮಿ ವಿಜ್ಞಾನಂದರು ಡಾಕ್ಟರ್ಗೆ ಹೇಳಿದ್ರಂತೆ, ನೀವೇನು ನನಗೆ ಅನಸ್ಥೀಸಿಯಾ ಕೊಡಬೇಕಾಗಿಲ್ಲ, ಅಲ್ಲಿಂದ ನಾನು ಮನಸ್ಸನ್ನ ಹಿಂತೆಗೆದುಕೊಳ್ತೇನೆ, ಆಮೇಲೆ ನೀವು ಆಪರೇಷನ್ ಮಾಡಿ ಅಂತ ಹೇಳ್ಬಿಟ್ಟು, ಒಂದು 5 ನಿಮಿಷ ಸಮಯ ಕೊಡಿ ಅಂತ ಕೇಳ್ಬಿಟ್ಟು ಆ 5 ನಿಮಿಷದಲ್ಲಿ ಆ ಜಾಗದಿಂದ ಮನಸ್ಸನ್ನ ಹಿಂತೆಗೆದುಕೊಂಡ್ರಂತೆ. ಡಾಕ್ಟರ್ಗಳು ಕತ್ತರಿಸಕ್ಕೆ ಶುರು ಮಾಡಿದ್ರು. ಆದ್ರೇನಾಗಿದೆ, ಕತ್ತರಿಸೋದಕ್ಕೇನೋ ಸಾಧ್ಯವಾಯಿತು, ಮುಂದಿನ ಕೆಲಸ ಏನೇನು ಜೋಡಿಸೋದಿದೆಯೋ ಏನೇನು ತೆಗೆಯೋದಿದೆಯೋ ಅದನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ನರನಾಡಿಗಳು ಮಿಡಿಯುತ್ತಲೇ ಇಲ್ಲ. ನರನಾಡಿಗಳು ಮಿಡಿಬೇಕು ಆದರೆ ನೋವಾಗಬಾರ್ದು, ಅನಸ್ಥೀಸಿ ಅದು ಮಾಡುತ್ತೆ. ಆದರೆ ಇವರು ಎಷ್ಟರ ಮಟ್ಟಿಗೆ ಆ ಮನಸ್ಸನ್ನು ಎಳೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನರನಾಡಿಗೂ ಕೂಡ ಅಲ್ಲಿ ಮಿಡಿತಾ ಇಲ್ಲ. ಆಗ ಡಾಕ್ಟರ್ಗಳು ಹೇಳಿದ್ರಂತೆ, ಸ್ವಾಮೀಜಿ ಇದೇನಿದು, ನರನಾಡಿಗಳು ಮಿಡಿತಲೇ ಇಲ್ವಲ್ಲ, ಇಷ್ಟು ನೀವು ಮನಸ್ಸನ್ನು ಎಳ್ಕೊಂಡ್ರೆ ನಾವು ಆಪರೇಷನ್ ಮಾಡಿಸಿ ಶಸ್ತ್ರಚಿಕಿತ್ಸೆ ಮಾಡೋಕೆ ಸಾಧ್ಯವಾಗೋದಿಲ್ಲ, ಹಾಗಾದ್ರೆ ತಾಳಿ ಸ್ವಲ್ಪ ಮನಸ್ಸನ್ನು ಕಳಿಸ್ತೇನೆ ಅಲ್ಲಿಗೆ ಅಂತ ಸ್ವಲ್ಪ ಕಳಿಸಿದ್ರಂತೆ. ಅದು ಸ್ವಲ್ಪ ಮಿಡಿದಕ್ಕೆ ಶುರುವಾಯ್ತಂತೆ. ಇಷ್ಟರ ಮಟ್ಟಿನ ಸಂಯಮವನ್ನ ಈ ಶರೀರದ ಮೇಲೆ ತಂದುಕೊಳ್ಳೋದಕ್ಕೆ ಸಾಧ್ಯವಿದೆ ಅಂತ ಅನ್ನೋದನ್ನ ನಾವಿಲ್ಲೆಲ್ಲ ಕಾಣ್ತೇವೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ನಾನು ಭಕ್ತರೊಡನೆ ಮಾತನಾಡಬೇಕಾಗಿದೆ, ಆದ ಕಾರಣ ಸ್ವಲ್ಪ ಮಟ್ಟಿನ ಮನಸ್ಸನ್ನ ಈ ಶರೀರದ ಮೇಲೆ ಇಟ್ಟಿದ್ದೇನೆ ಅಂತ. ಸ್ವಾಮಿ ಬ್ರಹ್ಮಾನಂದಜಿ ಹೇಳ್ತಾರೆ, ನಮ್ಮ ಲೌಕಿಕ ಜೀವನ ಅಂತ ಏನೇನಿದೆಯೋ ಅದನ್ನು ನಡೆಸೋದಕ್ಕೆ ಕೇವಲ 25% ಮನಸ್ಸು ಸಾಕು, ಉಳಿದ 75% ಮನಸ್ಸನ್ನ ನಾವು ದೇವರಿಗೆ ಕೊಡಬಹುದು, ಆನಂದದಿಂದ ಇರಬಹುದು. ಆ 75% ಮನಸ್ಸನ್ನು ದೇವರಿಗೂ ಕೊಟ್ಟು ಕೂಡ ಯಾರು ನೂರಕ್ಕೆ ನೂರು ಮನಸ್ಸನ್ನು ಕೊಟ್ಟು ನಾವು ಪ್ರಪಂಚ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೋ ಅವರಿಗಿಂತಲೂ ಹೆಚ್ಚು ಎಚ್ಚರದಿಂದ ಈ 25 ಭಾಗದ ಮನಸ್ಸಿನಿಂದ ಜೀವನ ನಡೆಸಬಹುದು ಅಂತ ಅವರು ಹೇಳ್ತಾರೆ. ಆದರೆ ಜೊತೆಲೇ ಒಂದು ಮಾತು ಹೇಳ್ತಾರೆ, ನಮ್ಮಲ್ಲಿ ಈಗ ಎಚ್ಚರದಲ್ಲಿ ಇರುವಂತಹ ಮನಸ್ಸೇ ಕೇವಲ 25 ಭಾಗ 100ಕ್ಕೆ, ಅಷ್ಟು ಇಲ್ಲ, 1/8 ಭಾಗ ಅಂತ ಕೂಡ ಒಂದು ಮಾತಿದೆ. ಉಳಿದ 7/8 ಭಾಗ ಮಲಗಿಕೊಂಡಿದೆ. ಆದ್ರಿಂದಲೇನೇ ಉಪನಿಷತ್ತು ಘೋಷಿಸುತ್ತೆ, ಉತ್ತಿಷ್ಠತ ಜಾಗೃತ ಪ್ರಾಪ್ತಿಯವರ ನಿಬೋಧತ, ಏಳು ಎದ್ದೇಳು ಜಾಗೃತನ, ಎದ್ದ ಮೇಲೂ ಕೂಡ ಜಾಗೃತರಾಗತಕ್ಕಂಥದ್ದಿದೆ. ಅತ್ಯಂತ ಸೂಕ್ಷ್ಮವಾದ ವಿವೇಕ ಅಂತ ಒಂದು ಶಬ್ದ ಇದೆ. ಆ ವಿವೇಕ ಸಂಪನ್ನನಾಗಬೇಕಾದ್ರೆ ಮನಸ್ಸು ಸಂಪೂರ್ಣ ಜಾಗೃತವಾಗಿರಬೇಕು. ಎಲ್ಲ ದೇವದೇವಿಯರ ಹಿಂದೆ ಒಂದು ಸರ್ಪ ಇರುತ್ತೆ, ಆ ಸರ್ಪ ತನ್ನ ಹೆಡೆಯನ್ನು ಬಿಚ್ಚಿಕೊಂಡಿರುತ್ತೆ. ಅದರ ಅರ್ಥ ಅವರ ಮನಸ್ಸು ಸಂಪೂರ್ಣ ಜಾಗೃತವಾಗಿದೆ ಅಂತ ಅರ್ಥ. ಅವರ ಕುಂಡಲಿನಿ ಶಕ್ತಿ ಅಂತ ಹೇಳತಕ್ಕಂಥದ್ದು ಸಂಪೂರ್ಣ ಜಾಗೃತವಾಗಿದೆ ಅಂತ ಅರ್ಥ. ಸಂಕೇತ ಅದು. ಶ್ರೀರಾಮಕೃಷ್ಣರು ಒಮ್ಮೆ ಮಾಸ್ಟರ್ ಮಹಾಶಯ ಇತ್ಯಾದಿ ಕೆಲವು ಭಕ್ತರೊಂದಿಗೆ ಯಾರ್ದೋ ಮನೆಗೆ ಹೋಗಿದ್ರಂತೆ. ಅಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ದಕ್ಷಿಣೇಶ್ವರಕ್ಕೆ ಹೊರಟಿದ್ದಾರೆ. ದಕ್ಷಿಣೇಶ್ವರಕ್ಕೆ ಬಂದು ತಲುಪಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನ ಕೇಳ್ತಾರೆ, ನನ್ನ ಚೌಕೈಯಲ್ಲಿ ಅಂತ, ನನ್ನ ಟವೆಲೆಯಲ್ಲಿ ಅಂತ. ಟವೆಲೆಯಲ್ಲಿ ಮಾಸ್ಟರ್ ಮಹಾಶಯ ಮರೆತು ಬಿಟ್ಟಿದ್ದಾನೆ, ಅದು ಆ ಮನೆಯಲ್ಲ ಇದೆ. ಹೇಳ್ತಾನೆ, ಮರೆತು ಬಿಟ್ಟೆ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಏನಯ್ಯ, ನಾನು 24 ಗಂಟೆಯೂ ಸಮಾಧಿ ಸ್ಥಿತಿಯಲ್ಲೇ ಇರ್ತೇನೆ, ಆದರೂ ನನಗೆ ಮರವಿಲ್ಲ. ನಿನಗೆ ಸಮಾಧಿಯೂ ಇಲ್ಲ, ಎಂಥದ್ದೂ ಇಲ್ಲ, ಆದರೂ ಒಂದು ಟವೆಲ್ ನೆನಪಿಟ್ಕೊಂಡು ತರೋದಕ್ಕೆ ಸಾಧ್ಯ ಇಲ್ಲದೆ ಎಂಥದ್ದಯ್ಯ ಇದು ಅಂತ. ಮನಸ್ಸು ಜಾಗೃತವಾಗಿಲ್ಲ, ಆದ್ರಿಂದ ಮರೆವು. ಆದರೆ ಈ ಮರೆವು ಈಗ ಬೇಕು. ಒಂದೇ ಸಲಕ್ಕೆ ನೀವು ಮರೆಯವನ್ನು ಹೋಗಲಾಡಿಸಿಕೊಳ್ಳಬಾರದು. ಯಾಕೆಂತ ಹೇಳಿದ್ರೆ, ಏನೇನು ದುರ್ಘಟನೆಗಳೆಲ್ಲ ಆಗಿವೆಯೋ ಜೀವನದಲ್ಲಿ, ಅದೆಲ್ಲ ಒಮ್ಮೆಲೆ ನೆನಪಿಗೆ ಬಂದ್ರೆ ಹುಚ್ಚರಾಸ್ಪತ್ರೆಗೆ ಹೋಗಬೇಕಾಗತ್ತೆ. ಅದೆಲ್ಲವನ್ನೂ ಭಗವಂತ ಮರೆಸಿಟ್ಟಿದ್ದಾನೆ. ಮರೆವು ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ವರ. ಅದಕ್ಕೋಸ್ಕರ ಭಗವಂತನನ್ನೇ ನೆನಪಿಟ್ಕೊಳ್ತಾ ಭಗವಂತನನ್ನೇ ಭಾವಿಸ್ತಾ ಆ ಹಳೆಯ ನೆನಪುಗಳು ಈ ಅಗ್ನಿ ಸದೃಶವಾದಂತಹ ಮಂತ್ರದ ಸಹಾಯದಿಂದ, ಅಗ್ನಿ ಸದೃಶವಾದಂತಹ ಪರಮಾತ್ಮನ ಅಸ್ತಿತ್ವದ ಸಹಾಯದಿಂದ ಅವುಗಳನ್ನು ಸುಟ್ಟು ಹಾಕಬೇಕೇ ವಿನಃ ಅವುಗಳನ್ನು ಇದ್ದಕ್ಕಿದ್ದಂತೆ ಸುಮ್ಮನೆ ಮರೆಯೋದಕ್ಕೆ ಬಿಟ್ಟರೆ ಸಾಲದು, ಅಥವಾ ಸುಮ್ಮನೆ ಅದ ತನ್ನಷ್ಟಕ್ಕೇನಾದರೂ ಜಾಗೃತವಾಯಿತು, ಅವೆಲ್ಲ ನೆನಪಿಗೆ ಬಂತು ಅಂತ ಹೇಳಿದ್ರೆ ನಮ್ಮ ಯೋಗ ಎಲ್ಲ ತಲೆಕೆಳಕಾಗಿ ಹೋಗ್ಬಿಡುತ್ತೆ. ಭಗವಂತನ ಶಕ್ತಿಯಿಂದ ಅದನ್ನೆಲ್ಲ ಸುಟ್ಟು ಬಿಡಬೇಕಾಗುತ್ತೆ. ಅಂತೂ ಈ ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಳುವಂತಹ ಒಂದು ಕಾರ್ಯ ಇದೆ. ಅದಕ್ಕೋಸ್ಕರ ಜಾಗರಣೆ, ಶಿವರಾತ್ರಿ ಜಾಗರಣೆ, ಕೃಷ್ಣಾಷ್ಟಮಿ ಜಾಗರಣೆ, ಏಕಾದಶಿ ಉಪವಾಸ ಮಾಡಿ ಜಾಗರಣೆ ಮಾಡಬೇಕು. ಭಗವಂತನೊಂದಿಗೆ ವಾಸಿಸಬೇಕು ಅಂತ ಹೇಳತಕ್ಕಂತ ತವಕದಿಂದ ಈ ಜಾಗರಣೆ. ನಿದ್ರೆ ಮಾಡತಕ್ಕಂಥವನು ಭಗವಂತನ ಜೊತೆಯಲ್ಲಿ ಎಲ್ಲಿ ವಾಸ ಮಾಡೋಕ್ಕಾಗುತ್ತೆ? ಅವನು ಮಾಯೆಯ ಜೊತೆಯಲ್ಲಿ ವಾಸವಾಗಿರ್ತಾನೆ ವಿನಃ ಬ್ರಹ್ಮನ ಜೊತೆಯಲ್ಲಿ ವಾಸವಾಗುವುದಿಲ್ಲ, ಅಥವಾ ವಾಸವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಬೇಕು. ಮತ್ತು ಆ ಅನಿತ್ಯ ಜಾಗೃತನೂ ನಿರ್ನಿಮೇಷನೂ ಆದಂತಹ ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ. ಆಗ ಅಂತಹ ಎಚ್ಚೆತ್ತ ಮನಸ್ಸಿನಿಂದ ಧ್ಯಾನ ಬಹಳ ಸುಲಭವಾಗುತ್ತೆ. ಧ್ಯಾನ ಅಂತ ಹೇಳಿದ್ರೆ ಒಂದು ಪಾತ್ರೆಯಲ್ಲಿ ಇರತಕ್ಕಂತಹ ಎಣ್ಣೆಯನ್ನೇ ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಹೇಗೆ ಅಖಂಡವಾಗಿ ನಿರಂತರವಾಗಿ ಹರಿತಾ ಇರುತ್ತೋ ಆ ರೀತಿಯಲ್ಲಿ ಹರಿಸ್ತಾ ಇರಬೇಕು. ಹಾಗೆ ಹರಿಸ್ತಾ ಇರಬೇಕಾದ್ರೆ ಮನಸ್ಸಲ್ಲಿ ಎಂತಹ ಒಂದು ಜಾಗೃತಿ ಇರಬೇಕಾಗತ್ತೆ. ನಿದ್ರೆ ಮಾಡ್ತಾ ಇತ್ತು ಅಂತಂದ್ರೆ ಅದು ಬೇರೆ ಕಡೆಗೆ ಹರಿತಾ ಇರುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸ್ವಲ್ಪ ಮನಸ್ಸನ್ನು ಈ ಶರೀರಕ್ಕೆ ಕೊಟ್ಟಿದ್ದೇವೆ ಅಂತ. ಆದರೆ ನಮ್ಮ ಹತ್ರ ಇರೋ ಮನಸ್ಸೇ ಸ್ವಲ್ಪ ದರಿದ್ರಾವಸ್ಥೆ. ದರಿದ್ರಾವಸ್ಥೆ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು 100 ರೂಪಾಯಿ ಸಂಪಾದನೆ ಇರಬಹುದು. ಅವನಿಗೆ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ. ಹಾಗೆ ನಮ್ಮ ಅವಸ್ಥೆ ಕೂಡ ದೇವರಿಗೆ ಕೊಟ್ರೆ ಇಲ್ಲೆಲ್ಲ ಹೆಚ್ಚು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಹೋಗ್ಲಿ, ಇಲ್ಲೇನಾದ್ರೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತಂದ್ರೆ ದೇವರು ಮರ್ತು ಹೋಗ್ಬಿಡ್ತಾನೆ. ಅಂತಹ ನಾರದನಿಗೆ ಅಂತಹ ಒಂದು ದುಸ್ಥಿತಿ ಬಂದ್ಬಿಟ್ಟಿತ್ತಂತೆ. ಕಥೆ ಬರುತ್ತೆ ಆ ತರಹ. ಇದ್ದಕ್ಕಿದ್ದಂತೆ ವಿಷ್ಣು ನಾರದೊಂದಿಗೆ ಮಾತನಾಡ್ತಾ ಇದ್ರೆ ಇದ್ದಕ್ಕಿದ್ದಂತೆ ಎದ್ದು ಹೊರಟು ಹೋದಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ರಂತೆ. ನಾರದ ಕೇಳದಂತೆ, ಏನು ಇದ್ದಕ್ಕಿದ್ದಂತೆ ಅಷ್ಟೊಂದು ತ್ವರಿತವಾಗಿ ಹೊರಟು ಹೋಗ್ಬಿಟ್ಟಿಯಲ್ಲ, ಏನ್ ಸಮಾಚಾರ? ಇಲ್ಲ, ಭೂಲೋಕದಲ್ಲಿ ಒಬ್ಬ ರೈತ ನನ್ನನ್ನ ನೆನಪು ಮಾಡಿಕೊಂಡ, ಅದಕ್ಕೋಸ್ಕರ ಹೋಗಿ ಅವನನ್ನ ದರ್ಶನ ಕೊಟ್ಬಿಟ್ಟು ಬಂದ. ದರ್ಶನ ಅಂತಂದ್ರೆ ಅಲ್ಲಿ ಸಾನ್ನಿಧ್ಯವನ್ನು ಕರುಣಿಸಿ ಬಂದೆ ಅಂತ. ನಾರದ ಹೇಳಿದಂತೆ, ಅಲ್ಲಯ್ಯ, ನಾನು ನಿನ್ನ ಸದಾ ಸ್ಮರಣೆ ಮಾಡ್ತಾ ಇದ್ದೇನೆ. ಅಂಥ ನನ್ನನ್ನೇ ಬಿಟ್ಟು ನೀನು ಅಲ್ಲಿಗೆ ಯಾವತ್ತೋ ಒಂದ್ಸರ್ತಿ ನೆನಪು ಮಾಡಿಕೊಂಡಂತೆ ಅಂತ ನಾವು ಕಾಡಿನಿಂದ ಹೋಗ್ಬಿಟ್ಟು ಬಂದ್ಬಿಟ್ಟಿಯಲ್ಲ. ಅದಕ್ಕೆ ವಿಷ್ಣು ಹೇಳಿದಂತೆ, ನೋಡು ತೋರಿಸ್ಕೊಡ್ತೀನಿ ಅದು ಏನು ಎಂಥದ್ದು ಅಂತ ಅಂತ ಹೇಳ್ಬಿಟ್ಟಿದೆ. ಒಂದು ತಟ್ಟೆ ತುಂಬ ಹರಿವಾಣ ತುಂಬ, ಅದರ ಬಳಿ ತುಂಬ ಹರಿದು ಹೋಗುವಷ್ಟರ ಮಟ್ಟಿಗೆ ಎಣ್ಣೆಯನ್ನು ತುಂಬಿ, ನಾರದ ಇದನ್ನು ಹೊತ್ತು ಒಂದು 3 ಸುತ್ತು ಬಾ, ಇಷ್ಟೇ ಸಾಕು. ನಾರದ ಹೇಳಿದಂತೆ, ನೋಡಿದ್ಯಾ ನೀನು ಹೇಳಿದ ಕೆಲಸವನ್ನು ಎಷ್ಟು ಸುಲಭವಾಗಿ ಮಾಡಿಬಿಟ್ಟಿದ್ದೇನೆ. ಒಂದೇ ಒಂದು ತೊಟ್ಟು ಎಣ್ಣೆ ಆದ್ರೆ ಬಿದ್ದಿದ್ಯಾ? ಆಗ ವಿಷ್ಣು ಮಂದಹಾಸ ಭರಿತನಾಗಿ ಕೇಳಿದಂತೆ, ಅದೆಲ್ಲ ಸರಿ, ಈ 3 ಸುತ್ತುವ ವೇಳೆಯಲ್ಲಿ ನನ್ನನ್ನು ಎಷ್ಟು ಸತಿ ನೆನಪು ಮಾಡಿಕೊಂಡೆ? ನಾರದ ಹೇಳಿದಂತೆ, ಎಲ್ಲಾದರೂ ಉಂಟೆ. ಇನ್ನೊಂದ ನಾನು ನೆನ್ಪು ಮಾಡಿಕೊಡ್ತಾ ಇತ್ತು ಅಂತಂದ್ರೆ ಈ ಎಣ್ಣೆ ಗತಿ ಏನಾಗುತ್ತೆ, ಚೆಲ್ಲ ಹೋಗೇ ಹೋಗುತ್ತೆ. ನೋಡಿದ್ಯಾ ಇಷ್ಟು ಮಾಡೋದಕ್ಕೆ ನಿನಗೆಷ್ಟು ಕಷ್ಟ ಆಯಿತು. ಆದರೆ ಆ ರೈತ ಸಂಸಾರಿ, ತನ್ನ ಪ್ರಚಂಡವಾದ ಸಂಸಾರದೊಂದಿಗೆ ಏಗಬೇಕಾಗಿದೆ, ಹೋರಾಡಬೇಕಾಗಿದೆ, ಕೆಲಸ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡಿಕೊಂಡು ಬರಬೇಕಾಗಿದೆ. ಇಷ್ಟರ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ನನ್ನನ್ನು ನೆನಪು ಮಾಡಿಕೊಂಡಾಗ ನಾನಲ್ಲಿ ಗಮನ ಕೊಡೋದು ಬೇಡವೆ? ಇಂತಿಂತಹ ಮಾತುಗಳ ಮೂಲಕ ನಾವು ಮನಸ್ಸನ್ನು ಭಗವಂತನಿಗೆ ಹ್ಯಾಕ್ ಕೊಡಬೇಕು ಅಂತನ್ನುವ ಪಾಠವನ್ನೆಲ್ಲ ಕಲಿಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂತೂ ಶ್ರೀರಾಮಕೃಷ್ಣರು ಹೇಗೆ ದೇಹದ ಮೇಲೆ ಸ್ವಲ್ಪ ಮನಸ್ಸನ್ನ ಇಟ್ಟರೋ ಹಾಗೆ ನಾವು ದೇವರ ಮೇಲೆ ಸ್ವಲ್ಪ ಮನಸ್ಸನ್ನ ಇಟ್ಟರೆ ಸಾಕು. ಶ್ರೀರಾಮಕೃಷ್ಣ ಹೇಳ್ತಾರೆ ಮುಂದುವರಿಸ್ತಾ, ಇನ್ನೊಂದಿದೆ ಉನ್ಮನ ಸಮಾಧಿ ಅಂತ. ಚದರಿದ್ದ ಮನಸ್ಸನ್ನ ಇದ್ದಕ್ಕಿದ್ದ ಹಾಗೆ ಒಟ್ಟುಗೂಡಿಸುವುದು, ಇದು ಏನು ಅಂತ ಅನ್ನೋದು ನಿನಗೆ ಅರ್ಥವಾಯ್ತೆ? ಮಾಸ್ಟರ್ ಹೇಳ್ತಾನೆ, ಹೌದು ಆಯ್ತು. ಏನಾಯ್ತು? ಉನ್ಮನ ಸಮಾಧಿ ಇವನಿಗೆ ಏನಾದ್ರು ಬಂದಿತ್ತೆ ಅಂದ್ರೆ ಶ್ರೀರಾಮಕೃಷ್ಣ ಅದನ್ನೆಲ್ಲ ಹಿಂದೆ ವಿವರಿಸಿದ್ರು, ಅದನ್ನೆಲ್ಲ ಕೇಳಿದ್ದ, ಅರ್ಥವಾಯ್ತು ಅಂತ ಅಷ್ಟೇನೆ. ಅಲ್ಲಿ ಸ್ಥಿತ ಸಮಾಧಿಯ ಕುರಿತಾಗಿ ಹೇಳಿದ್ರು, ಇಲ್ಲಿ ಉನ್ಮನ ಸಮಾಧಿಯ ಕುರಿತಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಇದೆ ಅಂತ ಹೇಳ್ತಾ, ಉನ್ಮನ ಸಮಾಧಿ ಅಂತಂದ್ರೆ ಏನು ಅಂತ ಅನ್ನೋದನ್ನು ಕೂಡ ಅಲ್ಲೇ ವಿವರಿಸಿದ್ರು. ಚದರಿದ್ದ ಮನಸ್ಸನ್ನ ಇದ್ದಕ್ಕಿದ್ದ ಹಾಗೆ ಒಟ್ಟುಗೂಡಿಸುವುದು ಅಂತ. ಚದರಿದ್ದ ಮನಸ್ಸನ್ನ ಇದ್ದಕ್ಕಿದ್ದ ಹಾಗೆ ಒಟ್ಟುಗೂಡಿಸುವುದು, ಈ ಸಮಾಧಿ ಹೆಚ್ಚೊತ್ತು ನಿಲ್ಲದು ಅಂತ ಬೇರೆ ಹೇಳ್ತಾರೆ ಶ್ರೀರಾಮಕೃಷ್ಣ. ಪ್ರಾಪಂಚಿಕ ಯೋಚನೆ ಬಂದು ಅದನ್ನು ಭಂಗ ಮಾಡಿಬಿಡುತ್ತೆ, ಯೋಗಿಯ ಯೋಗ ಭಂಗವಾಗಿ ಬಿಡುತ್ತೆ. ಉನ್ಮನ ಸಮಾಧಿ, ಉತ್ ಅಂತ ಅನ್ನೋದು ಸಂಸ್ಕೃತ ಶಬ್ದ, ಮೇಲೆ ಅಂತ ಅರ್ಥ. ಮನ ಅಂತಂದ್ರೆ ಮನಸ್ಸು ಅಂತ ಅರ್ಥ. ಈಗ ನಮ್ಮ ಮನಸ್ಸು ಕೆಳಮುಖವಾಗಿ ಹರಿತಾ ಇದೆ ಶರೀರದಲ್ಲಿ, ಅದನ್ನು ಮೇಲುಮುಖವಾಗಿ ಹರಿಸಿದಾಗ ಸಮಾಧಿ, ಶಿರದ ಕಡೆಗೆ ಹರಿಬೇಕು, ಸಹಸ್ರಾರದ ಕಡೆಗೆ ಹರಿಸಬೇಕು. ಸರ್ವ ಪ್ರಯತ್ನ ಮಾಡಿ ಇದ್ದಕ್ಕಿದ್ದಂತೆ ಎಲ್ಲ ಚದರಿ ಹೋದ ಮನಸ್ಸನ್ನು ಸೇರಿಸಿ ಒಂದೇ ಸಲಕ್ಕೆ ಸಹಸ್ರಾರ ಕಳಿಸುವಂತಹದ್ದು. ಇದಕ್ಕೂ ಕೂಡ ಬಹಳ ಸಾಧನೆ ಬೇಕಾಗುತ್ತೆ. ಆದರೆ ಇದ್ದಕ್ಕಿದ್ದಂತೆ ಈ ಸಮಾಧಿಯನ್ನು ನಾವು ಪಡೆದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಮತ್ತಷ್ಟೇ ವೇಗವಾಗಿ ಕೆಳಕ್ಕೆ ಬರುತ್ತೆ ಅಂತ. ಅದಕ್ಕೋಸ್ಕರವೇ ಅವಸರ ಮಾಡಬಾರದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದು ಬಹಳ ಹೊತ್ತು ಅಲ್ಲಿ ನಿಲ್ಲದು ಪ್ರಾಪಂಚಿಕ ಯೋಚನೆ ಬಂದು ಅದನ್ನು ಭಂಗ ಮಾಡಿಬಿಡುತ್ತದೆ, ಯೋಗಿಯ ಯೋಗ ಭಂಗವಾಗುತ್ತದೆ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಮಹಮ್ಮದ್ ಪೈಗಂಬರ್ನಿಗೆ ಆದಂತಹ ಸಮಾಧಿ ಸ್ಥಿತಿಯ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪೈಗಂಬರ್ ಹ್ಯಾಸ್ ಸ್ಟಂಬಲ್ಡ್ ಅಪಾನ್ ರಿಯಲೈಸೇಷನ್ ಅಂತ. ಅದಕ್ಕೆ ಎಷ್ಟೋ ಜನ ಮುಸಲ್ಮಾನರಿಗೆ ಕೋಪ ಇದೆ, ಅದು ಹೆಚ್ಚು ಜನರಿಗೆ ಗೊತ್ತಿಲ್ಲ, ಅದರಿಂದ ಹೆಚ್ಚು ಅಪಾಯವೇನಿಲ್ಲ. ಯಾಕೆಂತ ಹೇಳಿದ್ರೆ ಯಾರು ತಮ್ಮ ಮುಸಲ್ಮಾನ ಧರ್ಮಕ್ಕೆ ಬರೋದಿಲ್ವೋ ಅವ್ರನ್ನೆಲ್ಲ ಕತ್ತರಿಸು, ಅವರೆಲ್ಲ ಬಾಹಿರರು, ಅವರೆಲ್ಲ ಧರ್ಮ ಬಾಹಿರರು ಅಂತ ತೀರ್ಮಾನ ಮಾಡಿ ಬಹಳ ದೊಡ್ಡ ಕೊಲೆಪಾತಕತನ ನಡೆದಿದೆ ಆ ಮುಸಲ್ಮಾನ ಧರ್ಮದಲ್ಲಿ. ಅವನು ಹಲವಾರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾನೆ. ಆಧ್ಯಾತ್ಮಿಕವಾದಂತಹ ಘನ ತತ್ವವನ್ನ ಬೋಧಿಸಿದ್ದಾನೆ. ದೊಡ್ಡ ಕುರಾನೇ ಇದೆ, ಅದರ ಆಧಾರದ ಮೇಲೆ ಒಂದು ಧರ್ಮವೇ ನಿರ್ಮಾಣಗೊಂಡಿದೆ. ಆದರೆ ಆ ಧರ್ಮ ಕೊಲೆಪಾತಕತನಕ್ಕೆ ಆತಕ್ಕ ಅವಕಾಶ ಕೊಟ್ಟಿತು, ರಕ್ತಪಾತಕ್ಕೆ ಯಾಕೆ ಅವಕಾಶ ಕೊಟ್ಟಿತು? ಧರ್ಮದಲ್ಲಿ ರಕ್ತಪಾತ ಇದೆಯೇ? ಅಹಿಂಸಾ ಪರಮೋ ಧರ್ಮ ಅಲ್ವೇ? ಎಲ್ಲರೂ ದೇವರ ಮಕ್ಕಳಲ್ವೇ? ಇದನ್ನು ಹೇಳ್ತಕ್ಕಂತಹ ಶಾಸ್ತ್ರ ರಕ್ತಪಾತ ಮಾಡೋದಕ್ಕೆ ಹೇಗೆ ಅವಕಾಶ ಕೊಟ್ಟಿತು? ಆದ್ರಿಂದ ಸ್ವಾಮಿ ವಿವೇಕಾನಂದ ಈ ಮಾತನ್ನು ಹೇಳ್ತಾರೆ, ಈ ಸ್ಟಂಬಲ್ಡ್ ಅಪಾನ್ ರಿಯಲೈಸೇಷನ್. ಅವನಿಗೊಂದು ಉನ್ಮನ ಸಮಾಧಿ ಬಂದ್ಬಿಟ್ಟಿತ್ತು, ಇದ್ದಕ್ಕಿದ್ದಂತೆ ಸಮಾಧಿ ಬಂದ್ಬಿಡ್ತು. ಇದ್ದಕ್ಕಿದ್ದಂತೆ ಸಮಾಧಿ ಬಂದಾಗ ಒಂದಷ್ಟು ಜ್ಞಾನವೂ ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಂತೆ ಕೆಳಗಿಳಿದಾಗ ಅಷ್ಟೇ ಕ್ರೂರವಾಗೋದಕ್ಕೂ ಸಾಧ್ಯವಿದೆ. ಮನುಷ್ಯ ನಾವೇನಾದರೂ ಪ್ರಾಣಾಯಾಮದ ಮೂಲಕ, ಹಠಯೋಗದ ಮೂಲಕ ಕುಂಡಲಿನಿ ಶಕ್ತಿಯನ್ನು ಇದ್ದಕ್ಕಿದ್ದಂತೆ ಜಾಗೃತಗೊಳಿಸಿ ಸಮಾಧಿ ಸ್ಥಿತಿಗೆ ಹೋದ್ರೆ ಏನಾಗುತ್ತೆ ಗೊತ್ತೇನೋ, ಎಷ್ಟು ವೇಗವಾಗಿ ಹೋಗಿದ್ದೇವೋ ಅಷ್ಟೇ ಕೆಳಕ್ಕೆ ಬರ್ತೇವೆ. ಮತ್ತೆ ಆ ಕುಂಡಲಿನಿ ಸ್ಥಿತಿಗೆ ಜಾಗೃತಗೊಂಡಂತಹ ಮನಸ್ಸು ಬಂದು ತಲುಪಿದಾಗ ಯಾವ ಕಾಮವನ್ನು ನಾವು ಅಲ್ಲಿಯವರೆಗೆ ನಿರೋಧಿಸಿದ್ದೇವೋ ಅದು ನೂರ್ಮಡಿಯಾಗಿ ಪ್ರಕಟಗೊಂಡು ಇವನು ಇನ್ನು ಅವನಷ್ಟು ಕಾಮಿಯೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಅವನು ಕಾಮಿಯಾಗುವ ಸಂದರ್ಭ ಜಾಸ್ತಿ. ಆದ್ರಿಂದ ಹಾವಿನೊಂದಿಗೆ ಹುಡುಗಾಟ ಆಡು ಹೋಗಬೇಡ ಅಂತ ಸ್ವಾಮಿ ಯತೀಶ್ವರಾನಂದಜಿ ಅವರು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಹಾವು ಅಂತಂದ್ರೆ ಈ ಕುಂಡಲಿನಿ ಶಕ್ತಿ, ಹುಡುಗಾಟಕ್ಕೆ ಆಡೋದಕ್ಕೆ ಹೋಗಬೇಡ ಅಂತ. ಅದನ್ನ ಯಮ ನಿಯಮ ಅಂತ ಹೇಳ್ತಕ್ಕಂತಹ ಎರಡು ಸಾಧನಾ ಕ್ರಮ, ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಹೇಳ್ತಕ್ಕಂತಹ ಹತ್ತು ಸಾರ್ವಭೌಮಾಹ ವೃತಾಹ. ಯಾರೇ ಆಗಲಿ ಈ ಜಗತ್ತಿನ ಯಾರೇ ಆಗಲಿ ಈ ಬಗೆಯ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು ಅಂತ ಹೊರಡ್ತು ಅಂತ ಹೇಳಿದ್ರೆ ಈ ಹತ್ತು ನಿಯಮಗಳನ್ನು ಪರಿಪಾಲಿಸಿಕೊಂಡು ಬರಲೇಬೇಕು. ಸರ್ವಭೂಮಿಗಳಲ್ಲೂ ಕೂಡ ಸಾಧನೆ ಮಾಡಲೇಬೇಕಾದಂತಹ, ಅನುಷ್ಠಾನಕ್ಕೆ ತಂದುಕೊಳ್ಳಲೇಬೇಕಾದಂತಹ ಈ ಹತ್ತು ಅಂಶಗಳು, ಇವುಗಳಿಂದ ಮನಸ್ಸನ್ನ ಚೊಕ್ಕ ಬಂಗಾರವನ್ನು ಆಗಿಸಿಕೊಂಡ ಮೇಲೆ ಉಂಟಾಗತಕ್ಕಂತಹ ಸಮಾಧಿ ಸ್ಥಿರ. ಅದಕ್ಕಿಂತ ಮೊದಲು ಯಾವುದೇ ಬಗೆಯ ಹುಚ್ಚಾಟಿಕೆಯಿಂದ ಈ ಮನಸ್ಸನ್ನು ಜಾಗೃತಗೊಳಿಸಿದಾಗ ಉಂಟಾಗತಕ್ಕಂಥ ಸಮಾಧಿ ಉನ್ಮನ ಸಮಾಧಿ, ಬಹಳ ಹೊತ್ತು ನಿಲ್ಲದು, ವಿಷಯ ಚಿಂತನೆ ತಿರುತಕ್ಕಂತಹದ್ದು ಸ್ವಲ್ಪ ಅಲ್ಲಿಗೆ ಬಂದರೂ ಸಾಕು, ಬಹಳ ಬೇಗ ಆ ವಿಷಯ ಚಿಂತನೆಯಲ್ಲಿ ಅದು ಮಗ್ನವಾಗಿ ಬಿಡುತ್ತದೆ ಅಂತನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾ ಇದಕ್ಕೊಂದು ಉದಾಹರಣೆ ಕೊಡ್ತಾ ಹೇಳ್ತಾರೆ. ಕಾಮಾರಪುಕುರದಲ್ಲಿ ನೋಡಿದ್ದೇನೆ, ಮುಂಗುಸಿ ಗೋಡೆಯೊಳಗೆ ಬಿಲ ಮಾಡಿಕೊಂಡು ಇರೋದನ್ನ, ಅದು ಅಲ್ಲಿ ಬಹಳ ಆರಾಮದಿಂದ ಇರುತ್ತೆ. ಒಮ್ಮೊಮ್ಮೆ ಈ ಜನ ಅದರ ಬಾಲಕ್ಕೆ ಇಟ್ಟಿಗೆಯನ್ನು ಕಟ್ಟಿಬಿಡ್ತಾರೆ. ಇಟ್ಟಿಗೆಯ ಭಾರಕ್ಕೆ ಅದು ಬೀಳದಿಂದ ಹೊರಕ್ಕೆ ಬೀಳಬೇಕಾಗುತ್ತೆ. ತನ್ನ ಬೀಳದೊಳಕ್ಕೆ ಹೋಗಿ ಆರಾಮದಿಂದ ಇರುವುದಕ್ಕೆ ಅದು ಎಷ್ಟೇ ಸಲ ಪ್ರಯತ್ನ ಪಟ್ಟರು ಅಷ್ಟು ಸಲವು ಇಟ್ಟಿಗೆಯ ಭಾರದಿಂದ ಅದು ಕೆಳಕ್ಕೆ ಬೀಳುತ್ತಲೇ ಇರಬೇಕಾಗುತ್ತೆ. ವಿಷಯ ಚಿಂತನೆಯೂ ಹೀಗೇ ಮಾಡುತ್ತೆ, ಅದು ಯೋಗಿಯನ್ನ ಯೋಗ ಪ್ರಶ್ನನನ್ನಾಗಿ ಮಾಡಿಬಿಡುತ್ತೆ. ವಿಷಯ ಚಿಂತನೆ ಅಂತ ಹೇಳ್ತಕ್ಕಂಥ ಆ ಇಟ್ಟಿಗೆಯನ್ನು ನಮ್ಮ ಮನಸ್ಸಿನ ಒಂದು ಬಾಲಕ್ಕೆ ಕಟ್ಟಿದ್ರೆ ಆ ಕಟ್ಟಿದ್ರೆ ಅನ್ನೇ ಕಟ್ಕೊಂಡೇ ಇದೆ ಅದು. ಅದನ್ನು ನಾವು ಕತ್ತರಿಸಿ ಹಾಕದೇ ಇದ್ರೆ ಬಿಲದೊಳಗೆ ಹೋಗಿ ಅಂದ್ರೆ ಆ ಸಹಸ್ರಾರದಲ್ಲಿ ಹೋಗಿ ಸ್ಥಿರವಾಗಿ ಇರುವುದಕ್ಕೆ ಸಾಧ್ಯವಾಗೋದಿಲ್ಲ. ಈ ವಿಷಯ ಚಿಂತನೆಯ ಭಾರಕ್ಕೆ ಮತ್ತೆ ಮತ್ತೆ ಕೆಳಕ್ಕೆ ಬರಬೇಕಾಗುತ್ತೆ ಅಂತ. ಅದಕ್ಕೋಸ್ಕರವೇ ಸಾವಧಾನ್ ಸಾವಧಾನ್ ಸಾಧು ಸಾವಧಾನ್, ಸಾಧಕರೇ ಎಚ್ಚರವಾಗಿರಿ ಎಚ್ಚರವಾಗಿರಿ ಅಂತ ಹೇಳ್ತಕ್ಕಂಥ ಮಾತು. ಶ್ರೀರಾಮಕೃಷ್ಣ ಮುಂದುವರೆದು ಹೇಳ್ತಾರೆ, ಪ್ರಾಪಂಚಿಕರಿಗೂ ಒಮ್ಮೊಮ್ಮೆ ಸಮಾಧಿಯ ಅವಸ್ಥೆ ಉಂಟಾಗಬಹುದು. ಸೂರ್ಯೋದಯವಾದಾಗ ತಾವರೆಯ ಹೂವು ಅರಳುತ್ತೆ, ಆದರೆ ಸೂರ್ಯನನ್ನ ಮೋಡ ಮುಚ್ಚಿತು ಅಂದ್ರೆ ಅದು ಮುಚ್ಚಿಕೊಂಡು ಬಿಡುತ್ತೆ. ಪ್ರಾಪಂಚಿಕ ಚಿಂತನೆಯೇ ಮೋಡ. ಪ್ರಾಪಂಚಿಕರು ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಂತೆ ಒಮ್ಮೊಮ್ಮೆ ಸಮಾಧಿ ಅವಸ್ಥೆ ಬರಬಹುದು, ದಿವ್ಯ ಜ್ಞಾನ ಗೋಚರಿಸಬಹುದು ಸ್ಫುರಿಸಬಹುದು. ಆದರೆ ವಿಷಯ ಚಿಂತನೆ ತಿಳಿತಕ್ಕಂಥ ಮೋಡ ಅಲ್ಲಿ ಆಗಾಗ ಕವಿತಾ ಇರುತ್ತೆ. ಅಷ್ಟೇ ಬೇಗ ಆ ತಾವರೆ ಹೇಗೆ ಮುಚ್ಚಿಕೊಳ್ಳುತ್ತೋ ಅದೇ ರೀತಿಯಲ್ಲಿ ಇವರ ಸಹಸ್ರಾರ ಕೂಡ ಮುಚ್ಚಿಕೊಂಡು ಬಿಡುತ್ತೆ ಅಂತ. ಆಗ ಮಾಸ್ಟರ್ ಮಾಷಿ ಹೇಳ್ತಾನೆ, ಸಾಧನೆ ಮಾಡಿದರೆ ಜ್ಞಾನ ಭಕ್ತಿ ಎರಡನ್ನೂ ಕಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ವೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ಎರಡೂ ದೊರೆಯುತ್ತೆ. ಅವಶ್ಯಕವೆನಿಸಿದರೆ ಭಗವಂತನೇ ಬ್ರಹ್ಮಜ್ಞಾನವನ್ನು ಕೊಟ್ಟು ಬಿಡ್ತಾನೆ. ಬಹಳ ಉತ್ತಮ ಸಾಧಕನಾದವನು ಜ್ಞಾನ ಭಕ್ತಿ ಎರಡನ್ನೂ ಜೊತೆಯಲ್ಲೇ ಬೆಳೆಸಿಕೊಂಡು ಬಂದ್ಬಿಡ್ತಾನೆ. ಈಶ್ವರ ಕೋಟಿ ಈ ಗುಂಪಿಗೆ ಸೇರಿದವರು, ಉದಾಹರಣೆಗೆ ಚೈತನ್ಯ ದೇವ. ಆದರೆ ಜೀವಕೋಟಿಗಳ ವಿಷಯವೇ ಬೇರೆ. ಜ್ಞಾನ ಭಕ್ತಿ, ಬ್ರಹ್ಮಜ್ಞಾನ ಪರಮಾತ್ಮ ಭಕ್ತಿ, ಇದು ಎರಡು ಪ್ರಧಾನವಾದಂತಹ ಅಂಶಗಳು. ಕೆಲವು ಸಾಧಕ ವರ್ಗ ಜ್ಞಾನವನ್ನೇ ಪ್ರಧಾನವಾಗಿ ಹಿಡಿಯುತ್ತೆ, ಇನ್ನು ಕೆಲವು ಸಾಧಕ ವರ್ಗ ಭಕ್ತಿಯನ್ನೇ ಪ್ರಧಾನವಾಗಿ ಹಿಡಿಯುತ್ತೆ. ಈ ಭಕ್ತಿ ಮತ್ತು ಜ್ಞಾನ ತಿಳಿತಕ್ಕಂಥದ್ದು ನಿಜಕ್ಕೂ ಬೇರೆ ಬೇರೆ ಅಲ್ಲ, ಒಂದೇ. ಯಾವ ಪರಮಾತ್ಮ ಜ್ಞಾನ ನಮಗಾಗುತ್ತೋ ಅವನ ಕುರಿತಾಗಿ ನಾವು ಸ್ವಾಭಾವಿಕವಾಗಿ ಪ್ರೀತಿಯನ್ನು ತಾಳ್ತೇವೆ. ಯಾವ ಪರಮಾತ್ಮನ ಕುರಿತಾಗಿ ನಮಗೆ ಪ್ರೀತಿ ಅಂತ ಹೇಳತಕ್ಕಂಥದ್ದು ಅಂಕುರವಾಗುತ್ತೋ ಅವನ ಕುರಿತಾದಂತಹ ಜ್ಞಾನ ಕೂಡ ತನ್ನಷ್ಟಿಗೆ ತಾನೇ ಸ್ಫುರಿಸುತ್ತೆ ಅವನ ಕೃಪೆಯಿಂದಲೇ. ಆದ್ರಿಂದ ಏನೇ ಜ್ಞಾನ ಮತ್ತು ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಬೇರೆ ಬೇರೆ ಅಲ್ಲ. ಯಾವ ಸ್ಥಿತಿಯಲ್ಲಿ ಅದು ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ರೆ ಅದರ ಉತ್ಕಟಾವಸ್ಥೆಯಲ್ಲಿ ಮಾತ್ರವೇ. ಪ್ರಾರಂಭಾವಸ್ಥೆಯಲ್ಲಿ ಅದೇ ಬೇರೆ ಇದೇ ಬೇರೆ. ಜ್ಞಾನ ಮಾರ್ಗಿ ಭಕ್ತಿ ಮಾರ್ಗಿಯನ್ನು ಅವಲಂಬಿಸಬಾರದು, ಭಕ್ತಿ ಮಾರ್ಗಿ ಜ್ಞಾನ ಮಾರ್ಗವನ್ನು ಅವಲಂಬಿಸಬಾರದು. ಯಾಕೆಂದ್ರೆ ಈ ದಾರಿಯೇ ಬೇರೆ ಆ ದಾರಿಯೇ ಬೇರೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಈಶ್ವರ ಕೋಟಿಗಳು ಅಂತ ಹೇಳ್ತಕ್ಕಂಥ ಒಂದು ಜನ ಇದ್ದಾರೆ. ಅಂದ್ರೆ ಅವತಾರ ಪುರುಷರ ವರ್ಗ ಅದು, ಅಥವಾ ಜನ್ಮ ಜನ್ಮಾಂತರಗಳಿಂದ ಸಾಧನೆ ಅಲ್ಲ ಸಿದ್ಧಿಯ ಅನುಭವದಲ್ಲೇ ಮುಂದುವರೆದುಕೊಂಡು ಬಂದವರು. ಸಾಧನೆಯೂ ಆಗಿ ಸಿದ್ಧಿಯೂ ಆಗಿ ಮತ್ತೆ ಭಗವಂತನ ಇಚ್ಛೆಯಿಂದ ಜನ್ಮ ತಾಳಿ ಅದೇ ಸಿದ್ಧಿ ಅವಸ್ಥೆಯನ್ನು ಮುಂದುವರಿಸಿಕೊಂಡು ಬಂದವರು. ನಿತ್ಯ ಸಿದ್ಧರು ಅವರೇ, ಸಿದ್ಧರ ಸಿದ್ಧರು ಅವರೇ ಈಶ್ವರ ಕೋಟಿಗಳು. ಅವರು ಜ್ಞಾನ ಮತ್ತು ಭಕ್ತಿ ಎರಡನ್ನೂ ಕೂಡ ಜೊತೆಯಾಗಿ ಬೆಳೆಸಿಕೊಂಡು ಬಂದಿರ್ತಾರೆ. ಆದರೆ ಜೀವಕೋಟಿಗಳ ವಿಷಯ ಬೇರೆ. ಜೀವಕೋಟಿಗಳು ಒಂದು ಜ್ಞಾನವನ್ನ ಅವಲಂಬಿಸಿ ಮುಂದುವರಿಬೇಕು, ಇಲ್ಲದೆ ಹೋದರೆ ಭಕ್ತಿಯನ್ನು ಅವಲಂಬಿಸಿ ಮುಂದುವರಿಬೇಕು. ಇದನ್ನು ವಿವರಿಸೋದಕ್ಕೋಸ್ಕರ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಬೆಳಕಿನಲ್ಲಿ ಐದು ವಿಧ, ದೀಪದ ಬೆಳಕು, ವಿವಿಧ ಬೆಂಕಿಗಳ ಬೆಳಕು, ಚಂದ್ರನ ಬೆಳಕು, ಸೂರ್ಯನ ಬೆಳಕು, ಸೂರ್ಯ ಚಂದ್ರರಿಬ್ಬರೂ ಸೇರಿದಂತಹ ಮಿಶ್ರಣ ಬೆಳಕು. ಭಕ್ತಿ ಇದೆಯಲ್ಲ, ಇದು ಚಂದ್ರನ ಬೆಳಕು. ಜ್ಞಾನ ಇದೆಯಲ್ಲ, ಇದು ಸೂರ್ಯನ ಬೆಳಕು. ಕೆಲವು ವೇಳೆ ಸೂರ್ಯ ಅಸ್ತನಾಗುವುದಕ್ಕೆ ಮುನ್ನವೇ ಚಂದ್ರೋದಯವಾಗುವುದನ್ನು ನೋಡಬಹುದು. ಅವತಾರ ಪುರುಷರಲ್ಲಿ ಭಕ್ತಿ ಎಂಬ ಚಂದ್ರ, ಜ್ಞಾನವೆಂಬ ಸೂರ್ಯ ಎರಡೂ ಜೊತೆಯಲ್ಲೇ ಇರುವುದನ್ನು ನೋಡಬಹುದು. ಮನಸ್ಸು ಮಾಡಿಕೊಂಡ ಕ್ಷಣಕ್ಕೆ ಎಲ್ಲರೂ ಜ್ಞಾನ ಭಕ್ತಿಗಳನ್ನು ಒಟ್ಟಿಗೆ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವೇ? ಆಧಾರ ವಿಶೇಷತೆ ಅನ್ನೋದು ಇದೆ. ಕೆಲವು ಬೊಂಬುಗಳಲ್ಲಿ ಟೊಳ್ಳು ದೊಡ್ಡದಾಗಿರುತ್ತೆ, ಇನ್ನು ಕೆಲವುದರಲ್ಲಿ ಚಿಕ್ಕದಾಗಿರುತ್ತೆ. ಭಗವಂತನ ನೈಜ ಸ್ವರೂಪವನ್ನು ಗ್ರಹಿಸುವುದಕ್ಕೆ ಎಲ್ಲರಿಗೂ ಸಾಧ್ಯವೇ? ಒಂದು ಸೇರಿನ ಪಾತ್ರೆಗೆ ಎರಡು ಸೇರು ಹಾಲು ಹಿಡಿಸುತ್ತೀಯೇ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಂತೆಂಥ ಉದಾಹರಣೆಗಳನ್ನೆಲ್ಲ ಕೊಟ್ಟು ಈ ವಿವಿಧ ಅವಸ್ಥೆಗಳನ್ನು ತಿಳಿಸ್ತಾ ಇದ್ದಾರೆ. ಟೊಳ್ಳು ಗಟ್ಟಿ, ಬೆಳಕುಗಳು ಬಗಬಗೆಯ ಬೆಳಕುಗಳು, ಸೂರ್ಯನ ಬೆಳಕು ಚಂದ್ರನ ಬೆಳಕು, ಚಂದ್ರನ ಬೆಳಕು ತಂಪು, ಸೂರ್ಯನ ಬೆಳಕು ತೀಕ್ಷ್ಣ. ಇವೆರಡು ಬೆಳಕು ಕೂಡ ಸೇರಿದಾಗ ಬಹಳ ಆಹ್ಲಾದವಾಗಿರುತ್ತೆ. ಚಳಿಗಾಲದ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಚಳಿಗಾಲದ ಬಿಸಿಲು ಅನ್ಬಹುದು ಈ ಸೂರ್ಯನ ಬಿಸಿಲು ಚಂದ್ರನ ಬೆಳಕು ಎರಡು ಸೇರಿದಾಗ. ಈಶ್ವರ ಕೋಟಿಗಳಲ್ಲಿ ಈ ಭಕ್ತಿ ಮತ್ತು ಜ್ಞಾನ ಅಂತಿರ್ತಕ್ಕಂಥದ್ದು ಎರಡೂ ಸೇರಿ ಈ ಬಗೆಯ ಬೆಳಕನ್ನು ನಾವು ಅಲ್ಲಿ ಕಾಣಬಹುದಾಗತ್ತೆ ಅಂತನ್ನುವ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದು ಎಲ್ಲರಿಂದ ಏಕಪ್ರಕಾರವಾಗಿ ಸಾಧ್ಯವಾಗತಕ್ಕಂಥ ಅಂಶ ಅಲ್ಲ ಅಂತ ಕೂಡ ಹೇಳ್ತಾರೆ. ಆಧಾರ ವಿಶೇಷತೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾರೆ. ಆಧಾರ ವಿಶೇಷತೆ ಅಂತ ಹೇಳಿದ್ರೆ ಕಾಂಪಿಟೆನ್ಸಿ, ಅಧಿಕಾರ ಭೇದ. ಅಧಿಕಾರ ಭೇದ, ಅಧಿಕಾರ ಅಧಿಕಾರ ಅಂದ್ರೆ ಸರ್ಕಾರಿ ಅಧಿಕಾರ ಅಲ್ಲ, ಸಾಮರ್ಥ್ಯ. ಈ ಸಾಮರ್ಥ್ಯ ಅಂತ ಹೇಳ್ತಕ್ಕಂಥದ್ದು ಒಮ್ಮೆಲೆ ಬರ್ತಕ್ಕಂಥದ್ದಲ್ಲ, ಜನ್ಮಾಂತರಗಳ ಸಾಧನೆಯ ಪರಿಪಾಕದಿಂದ ಬರ್ತಕ್ಕಂಥದ್ದು. ಒಂದು ಸೇರಿನ ಪಾತ್ರೆಗೆ ಎರಡು ಸೇರು ಹಾಲಿಡಿಸುತ್ತೀಯೇ ಅಂತ ಉದಾಹರಣೆ ನೋಡಿ. ನಮ್ದೆಲ್ಲ ಸೇರು ಕೂಡ ಅಲ್ಲ, ಚಟಾಕು. ಅಷ್ಟೇ ಪರಮಾತ್ಮನ ಅಂಶವನ್ನು ನಾವು ಹಿಡಿದಿಟ್ಟುಕೊಳ್ಳೋಕೆ ಸಾಧ್ಯ. ಆದರೆ ಅಯ್ಯೋ ಇಷ್ಟೇನಾ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಆ ಚಟಾಕಿನಷ್ಟೇ ಪರಮಾತ್ಮ ಭಾವ ಅಂತ ಹೇಳ್ತಕ್ಕಂಥದ್ದು ಈ ಸೇರಿನಷ್ಟು ಪರಮಾತ್ಮ ಭಾವವನ್ನು ಹಿಡ್ಕೊಂಡವನಷ್ಟೇ ಆನಂದವನ್ನು ಅದು ಕೊಡುತ್ತೆ. ಶ್ರೀರಾಮಕೃಷ್ಣ ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಸಾಮಾನ್ಯವಾಗಿ ಅವರು ಹೆಂಡದ ಉದಾಹರಣೆ ಕೊಡೋದೇ ಹೆಚ್ಚು. ಅದು ಇವತ್ತಿನ ಕಾಲಕ್ಕೆ ಬಹಳ ಅನ್ವಯ ಆಗುತ್ತೆ. ಇವತ್ತು ಹೆಂಡವೇ ಹೆಚ್ಚು. ಹೇಳ್ತಾರೆ, ಒಂದೆರಡು ಬಾಟ್ಲನ್ನು ಏರಿಸುವ ವೇಳೆಗೇನೆ ಅವನು ಮತ್ತನಾಗಿರ್ತಾನೆ, ಇನ್ನು ಪೀಪಾಯಿಯಲ್ಲಿ ಎಷ್ಟು ಸೀಸೆ ಮದ್ಯ ಇದೆ ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರ ಇವನಿಗೆ ಆತಕ್ಕೆ. ಹಾಗೆ ಚಟಾಕಿನಷ್ಟಾದರೂ ಕೂಡ ಆನಂದ ಆನಂದವೇ. ಆನಂದಾನುಭವದಲ್ಲಿ ತರತಮ ಅಂತ ಹೇಳ್ತಕ್ಕಂಥದ್ದೇನೂ ಇಲ್ಲ, ಆನಂದ ಆನಂದವೇ. ಆದರೆ ಗಾತ್ರದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಯಾಕೆ? ಆತನ ಕೃಪೆ ಒಂದಿದ್ರೆ, ಆತ ಕೃಪೆ ಮಾಡಿದ್ದೆ ಆದ್ರೆ ಸೂಜಿಯ ಕಣ್ಣಿನ ಮೂಲಕ ಒಂಟೆಯು ಹಾದು ಹೋಗಿಬಿಡಬಲ್ಲದು ಅಲ್ವೇ? ಶ್ರೀರಾಮಕೃಷ್ಣ ಹೇಳಿದ ಮಾತನ್ನೇ ಅವರಿಗೆ ಇಡ್ತಾ ಇದ್ದಾನೆ ಗುರುವಿಗೆ ತಿರುಮಂತ್ರ. ಎಲ್ಲರಿಂದ ಒಂದೇ ತರಹ ಸಾಧ್ಯವಿಲ್ಲ, ಜ್ಞಾನ ಭಕ್ತಿಯು ಸೇರ್ತಕ್ಕಂತ ಅದು ಸಮಾನವಾಗಿ ಸೇರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಕ್ಕೆ ಯಾತಕ್ಕೆ ಸಾಧ್ಯವಿಲ್ಲ, ಭಗವಂತ ಇಚ್ಛೆ ಬಿಟ್ಟರೆ ಅದು ಕೂಡ ಸಾಧ್ಯ ಅಂತ. ಹೇಗೆ ಸಾಧ್ಯ? ಸೂಜಿಯ ಕಣ್ಣಿನ ಮೂಲಕ ಒಂಟೆಯೂ ಕೂಡ ಹಾದು ಹೋಗುವಂತೆ ಮಾಡ್ತಾನೆ ಭಗವಂತ ಇಷ್ಟಪಟ್ಟರೆ ಅಂತ. ಸೂಜಿಯ ಕಣ್ಣಿನ ಮೂಲಕ ದಾರವನ್ನು ಪೋಣಿಸೋದೇ ಎಷ್ಟು ಕಷ್ಟ ಇದೆ, ಇವನು ಒಂಟೆಯನ್ನು ನುಗ್ಗಿಸ್ತಾ ಇದ್ದಾನೆ ಅಂತ. ಶ್ರೀರಾಮಕೃಷ್ಣರು ಈ ಮಾತನ್ನು ಬೇರೆ ಕಡೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಸೂಜಿಯ ಕಣ್ಣಿನಲ್ಲಿ ದಾರವನ್ನು ಪೋಣಿಸಬೇಕಾದ್ರೆ ಆ ದಾರದ ತುದಿಯನ್ನು ಸುಡತಕ್ಕಂಥದ್ದು ಎಷ್ಟು ಚೂಪಾಗಿರಬೇಕು ಅಂತಂದ್ರೆ ಒಂದೇ ಒಂದು ಎಳೆ ಕೂಡ ಅಡ್ಡ ಇರಬಾರದು. ಆ ರೀತಿಯಲ್ಲಿ ನಾವು ಯೋಗದಲ್ಲಿ ನಿಷ್ಠರಾಗಿರಬೇಕಾಗ್ತದೆ. ಅತ್ಯಂತ ಚೊಕ್ಕಟವಾದ ರೀತಿಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ನಮ್ಮ ಮನಸ್ಸಿನ ಎಲ್ಲ ದುರಾಗ್ರಹಗಳನ್ನು ಕೂಡ ದೂರ ಮಾಡಿಕೊಂಡು ಅಷ್ಟು ನಿಚ್ಚಳವಾಗಿರಬೇಕಾಗ್ತದೆ. ಅಡ್ಡ ಎಳೆ ಅಂತ ಹೇಳ್ತಕ್ಕಂಥದ್ದು, ಇತರ ಆಲೋಚನೆಗಳನ್ನು ಹೇಳ್ತಕ್ಕಂಥದ್ದು ಆ ಮನಸ್ಸಲ್ಲಿ ಬರಲೇಬಾರದು. ಆ ರೀತಿಯಲ್ಲಿ ಇದ್ರೆ ಮಾತ್ರ ನಮ್ಮ ಮನಸ್ಸು ಅಂತಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆ ಜೊತೆಲೇ ಹೇಳ್ತಾರೆ, ಪರಮಾತ್ಮ ಏನಾದರೂ ಕೃಪೆ ಮಾಡಿದ್ದೆ ಆದರೆ ಅದೇ ಸೂಜಿಯ ಕಣ್ಣಿನಲ್ಲಿ ಒಂಟೆಯನ್ನು ಕೂಡ ನುಗ್ಗು ಹಾಗೆ ಮಾಡ್ತಾನೆ ಅಂತ ಆ ಮಾತನ್ನು ಇಲ್ಲಿ ಉದ್ಧರಿಸಿ ನಮ್ಮ ಮಾಸ್ಟರ್ ಮಾಷಿಯ ಹೇಳ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೃಪೆ ಸುಮ್ಮನೆ ಬಂದ್ಬಿಡ್ತದೆಯೇ, ಕೃಪೆ ಸುಮ್ಮನೆ ಬಂದ್ಬಿಡುತ್ತೀಯೇ, ಭಿಕ್ಷುಕ ಒಂದು ಕಾಸು ಕೇಳಿದ್ರೇನೋ ಕೊಟ್ಟು ಬಿಡಬಹುದು, ಆತ ತನ್ನ ಇಡೀ ರೈಲ್ವೆ ಚಾರ್ಜನ್ನೇ ಕೊಡಬೇಕು ಅಂತ ಕೇಳ್ಕೊಂಡ್ರೆ ಕೊಡೋಕ್ಕಾಗತ್ತೇನೋ? ಭಿಕ್ಷುಕನಿಗೆ ಎಷ್ಟು ಪ್ರಾಪ್ಯ, ಅವನಿಗೆ ಎಷ್ಟು ಪ್ರಾಪ್ತಿ, 10 ಪೈಸೆ. ಇವತ್ತು ಶ್ರೀರಾಮಕೃಷ್ಣ ಹೇಳಿದ ಕಾಲಕ್ಕೆ 1 ಪೈಸೆ ಅಷ್ಟೇ ಅವನ ಯೋಗ್ಯತೆಗೆ, ಅಷ್ಟೇ ಸಾಕು ಅವನಿಗೆ ರೈಲ್ವೆ ಚಾರ್ಜ್ ಅಂತ ಹೇಳಿ. ಇಲ್ಲಿಂದ ಮದ್ರಾಸಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟನ್ನು ಕೂಡ ಆ ಭಿಕ್ಷುಕ ಕೇಳಿದ ಅಂತ ಕೊಡೋಕ್ಕಾಗತ್ಯ ಅಂತ ಮಾತು ಹೇಳ್ಬಿಟ್ರು. ಕೃಪೆ ಅಂತ ಹೇಳ್ತಕ್ಕಂಥ ಅದು ಸುಮ್ ಸುಮ್ಮನೆ ಬಂದ್ಬಿಡುತ್ತೀಯ. ಮಾಸ್ಟರ್ ಮಾಷೆ ಸುಮ್ಮನೆ ನಿಂತಿದ್ದಾನೆ ಅಂತೆ, ಅವನೇ ಬರ್ಕೋತಾನೆ ಸುಮ್ಮನೆ ನಿಂತಿದ್ದಾನೆ ಅಂತ. ಪರಮಹಂಸರು ಸುಮ್ಮನಿದ್ದಾರೆ, ಈಗ ಇದ್ದಕ್ಕಿದ್ದ ಹಾಗೆ ಹೇಳ್ತಾ ಇದ್ದಾರೆ. ಹೌದು, ನಿಜ, ಭಗವಂತನ ಕೃಪೆಯಿಂದ ಕೆಲವರಿಗೆ ಜ್ಞಾನ ಭಕ್ತಿ ಎರಡನ್ನೂ ಗಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಬಹುದು. ಬಂದ್ರು ದಾರಿಗೆ. ಪರಮಾತ್ಮನ ಕೃಪೆಯ ವಿಷಯ ಬಂದಾಗ ಅಲ್ಲಿ ಬೇರೆ ಯಾವ ಮಾತನ್ನು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಮಥುರಾನಾಥ ವಿಶ್ವಾಸನಿಗೆ ಪರಮಾತ್ಮನ ಕೃಪೆಯ ವಿಷಯವಾಗಿ ಹೇಳಿಲ್ವೇ? ಪರಮಾತ್ಮ ನಿಯಮ ಮಾಡಿದ್ದಾನೆ, ಹೆಣ್ಣು ಹೆಣ್ಣಾಗಿಯೇ ಇರಬೇಕು, ಗಂಡು ಗಂಡಾಗಿಯೇ ಇರಬೇಕು. ಬಿಳಿ ಹೂವಿನ ಗಿಡ ಬಿಳಿ ಹೂವನ್ನೇ ಬಿಡಬೇಕು, ಕೆಂಪು ಹೂವಿನ ಗಿಡ ಕೆಂಪು ಹೂವನ್ನೇ ಬಿಡಬೇಕು ಇತ್ಯಾದಿ ನಿಯಮವನ್ನು ಮಾಡಿದಾನಲ್ಲ. ಆದ್ರಿಂದ ಭಗವಂತ ಕೂಡ ತಾನು ಮಾಡಿದಂತಹ ನಿಯಮವನ್ನ ಮೀರಿ ನಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಮಥುರಾನಾಥ ವಿಶ್ವಾಸ. ಅದು ಅವನ ವಿಶ್ವಾಸ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗೇನಿಲ್ಲ, ಯಾರು ನಿಯಮವನ್ನು ಮಾಡಿದ್ದಾನೋ ಅವನು ಅದನ್ನು ಬೇಕಾದ್ರೆ ಮುರಿಯಬಲ್ಲ ಅಂತ. ನಿಯಮ ಮಾಡದೇ ಇರುವವರು ಇವತ್ತು ಮುರಿದಾ ಇದ್ದಾರೆ. ನಿಯಮ ಮಾಡದೆ ಮಾಡುವನೇ ಮುರಿದಕ್ಕೆ ಸಾಧ್ಯ ಇಲ್ವೇ? ಕಾನೂನುಗಳನ್ನು ಮಾಡಿದವನೇ ಕಾನೂನುಗಳನ್ನ ಮುರಿದಕ್ಕೆ ಸಾಧ್ಯ ಇಲ್ವೇ? ಕಾನೂನಿಗೆ ಅಧೀನವಾಗಿರಬೇಕು ಅಂತ ಹೇಳಿ ಎಲ್ಲ ಪ್ರಜೆಗಳನ್ನು ನಿಯಮಬದ್ಧರನ್ನಾಗಿ ಇಟ್ಟಿದ್ರೂ ಕೂಡ ಆ ಪ್ರಜೆಗಳು ಬಗೆ ಬಗೆಯಾಗಿ ಆ ಕಾನೂನುಗಳನ್ನು ಮುರಿತಾ ಇರುವಾಗ ಕಾನೂನುಗಳು ಮಾಡಿ ಇರ್ತಕ್ಕಂಥವರು ಕೂಡ ಅದು ಮುರಿದಕ್ಕೆ ಸಾಧ್ಯ ಇಲ್ವೇ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದಕ್ಕೆ ಮುತ್ತರಾಯನಾಥ ಒಪ್ಪೋದಿಲ್ಲ. ಅಲ್ಲಿಗೆ ಮಾತು ನಿಲ್ಲುತ್ತೆ. ಒಂದೆರಡು ದಿವಸ ಆದಮೇಲೆ ಶ್ರೀರಾಮಕೃಷ್ಣರು ಆ ದೇವಸ್ಥಾನದ ಹೂದೋಟದಲ್ಲಿ ಹೂವನ್ನು ಕೀಳುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಗಿಡದ ಕೊಂಬೆಯಲ್ಲಿ ಎರಡು ಬಣ್ಣದ ಹೂವು, ಒಂದು ಬಿಳಿ ಬಣ್ಣದ ಹೂವು, ಬಿಳಿ ಬಣ್ಣದ ದಾಸವಾಳದ ಹೂವು, ಇನ್ನೊಂದು ಕೆಂಪು ಬಣ್ಣದ ದಾಸವಾಳದ ಹೂವು. ತಕ್ಷಣ ಆ ಕೊಂಬೆಯನ್ನೇ ಮುರಿದು ತಂದು ಮಥುರಾನಾಥ ವಿಶ್ವಾಸನ ಮುಂದಿಟ್ಟು ಹೇಳ್ತಾರೆ, ನೋಡು ಭಗವಂತ ಹೇಗೆ ತನ್ನ ನಿಯಮವನ್ನ ಮುರಿದಿದ್ದಾನೆ ಅಂತ. ಶ್ರೀರಾಮಕೃಷ್ಣ ಅದನ್ನ ನಿಯಮವನ್ನು ಮುರಿದಿದ್ದಲ್ಲಿ ಅವರು ಮುರಿದಂತೆ ನಾವು ಕೂಡ ಮುರಿಯೋದಕ್ಕಾಗತ್ತೆ? ಯಾರೋ ಒಬ್ಬ ಬಂದು ಕಾಲೇಜ್ ವಿದ್ಯಾರ್ಥಿ ಹೇಳ್ತಾನೆ, ಭಗವಂತ ತನ್ನ ನಿಯಮವನ್ನು ತಾನೇ ಮುರಿಯಲಾರ ಅಂತ ಈಗ ಹೊಸದಾಗೇನೋ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ನಾವು ಈ ಶ್ರೀರಾಮಕೃಷ್ಣ ಹತ್ತೆ ಕೇಳ್ಬಿಟ್ಟಿದ್ದೆ, ನಾವು ಕೂಡ ಒಂದು ಹೂದೋಟಕ್ಕೆ ಹೋಗ್ಬಿಟ್ಟು ಒಂದು ಕೊಂಬೆಯನ್ನು ಮುರ್ಕೊಂಡು ಬಂದು ಎರಡು ಹೂ ತೋರಿಸೋಕ್ಕಾಗುತ್ತೆ ಆಗುತ್ತೆ. ಆ ಬಿಳಿ ದಾಸವಾಳದ ಗಿಡದಲ್ಲಿರತಕ್ಕಂಥ ಬಿಳಿ ಹೂವಿರತಕ್ಕಂಥ ಕೊಂಬೆಯನ್ನ ಕಿತ್ತು ಅದರ ಇನ್ನೊಂದು ಕೊಂಬೆಗೆ ಕೆಂಪು ಹೂವನ್ನು ಕಟ್ಟಿ ಗೊತ್ತಾಗದಂತೆ ತಂದು ಅವನ ಮುಂದೆ ಇಡಬಹುದು. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಆ ಪರಮಾತ್ಮ ಕೃಪೆಯನ್ನ ಮಾಸ್ಟರ್ ಮಾಷೆ ಯಾವುದನ್ನು ನೆನಪು ಮಾಡಿಕೊಟ್ಟಿದ್ದಾನೋ ಅದನ್ನು ಒಪ್ಪಿಕೊಂಡು ಪರಮಾತ್ಮ ಇಷ್ಟಪಟ್ಟದ್ದೇ ಆದರೆ ಎಲ್ಲವನ್ನೂ ಮಾಡಿಕೊಡಬಲ್ಲ ಅಂತ. ಆದರೆ ಪರಮಾತ್ಮನ ಕೃಪೆಗೆ ಪಾತ್ರ ಆಗತಕ್ಕಂತಹ ಜವಾಬ್ದಾರಿ ಪುರುಷ ಪ್ರಯತ್ನ ನಮ್ಮಲ್ಲೇ ಉಳಿದಿರುತ್ತೆ. ಅದಕ್ಕಾಗಿ ನಮ್ಮ ಜೀವನವನ್ನೇ ನಾವು ಮುಡಿಪಾಗಿಡಬೇಕಾಗುತ್ತೆ. ಆ ಕೃಪೆ ಬಂತು ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಪ್ರಾಪ್ತಿ ಮಾಡಿಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓ